ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಕಿಸಾನ್ ವಾಣಿ ಕೃಷಿ ರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಹಳೆ ಹಗರೆಯ ಯುವ ಕೃಷಿಕ ಎಚ್ಎಂ ಗಣೇಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಬೇಲೂರು ತಾಲೂಕು ಹಗರೆ ಗ್ರಾಮದ ಪ್ರಗತಿಪರ ಯುವ ಕೃಷಿಕರಾದ ಎಚ್ಎಂ ಗಣೇಶ್ ಅವರು. ಗಣೇಶ್ ಅವ್ರಿಗೆ ಕೃಷಿಯಲ್ಲಿ ಸಾಕಷ್ಟು ಆಸಕ್ತಿ ಇದೆ, ಅದರಲ್ಲೂ ಕೂಡ ಹಸುಗಳು ಮತ್ತು ಹೋರಿಗಳನ್ನು ಸಾಕಾಣಿಕೆಯನ್ನ ಮಾಡಬೇಕು. ಹಳೆಯ ನಮ್ಮ ಉಪಕರಣಗಳು ಏನಿದ್ವೋ ಅವೆಲ್ಲದನ್ನು ಕೂಡ ಉಳಿಸ್ಕೊಂಡಿದ್ದಾರೆ. ಇವತ್ತು ಕೂಡ ನೇಗ್ಲು, ನೊಗ ಮತ್ತು ಕುಂಟೆ, ಮರ ಎಲ್ಲದನ್ನು ಬಹಳ ಅಚ್ಚುಕಟ್ಟಾಗಿ ಇಟ್ಕೊಂಡು ಕೃಷಿಯ ಬಗ್ಗೆ ಒಳ್ಳೆ ಆಸಕ್ತಿಯನ್ನು ಇಟ್ಕೊಂಡು ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಗಣೇಶ್. ನಮಸ್ಕಾರ ಸರ್. ಗಣೇಶ್, ಎಷ್ಟು ವಯಸ್ಸು ತಮಗೆ? ಸರ್, ನನಗೆ 31 ವರ್ಷ. ಇವಾಗ 31 ವರ್ಷ ಆಯ್ತು. ಏನ್ ಓದಿದ್ರಿ ತಾವು? ಸರ್, ನಾನು ಬಿ ಎ ಮುಗಿಸಿದ್ದೀನಿ ಸರ್. ಬಿ ಎ ಮುಗಿಸಿದ್ರ? ಎಲ್ಲಿ ಓದಿದ್ರಿ? ಗೌರ್ಮೆಂಟ್ ಕಲಾ ಕಾಲೇಜಲ್ಲಿ ಓದಿದ್ದೀನಿ ಸರ್. ಸರ್ಕಾರಿ ಕಲಾ ಕಾಲೇಜಲ್ಲಿ ಓದಿದ್ರಿ? ಬಿ ಎ ಮುಗಿಸಿದ್ದೀನಿ ಸರ್. ಬಿ ಎ ಮುಗಿದ ನಂತರ ಬೇರೆ ಏನಾದ್ರೂ ಕೆಲಸ ಮಾಡಬೇಕು ಅಂತ ಹೇಳಿ ಆಸಕ್ತಿ ಇರ್ಲಿಲ್ವ? ಸರ್, ನಮ್ಮ ಅಪ್ಪ ಅಮ್ಮನ ಆಸೆ ಗೌರ್ಮೆಂಟ್ ಜಾಬ್ಗೆ ಹೋಗ್ಬೇಕು ನನ್ನ ಮಗ ಅಂತ ಅವ್ರಿಗೆ ಆಸೆ ಇತ್ತು. ಬಟ್ ಮನೆದು ನಮ್ಮ ಅಪ್ಪ ಅಮ್ಮ ಕೆಲಸ ಮಾಡ್ತಾ ಇದ್ ನೋಡಿ ನಮಗ್ ಅನ್ಸುತ್ತೋ, ನಾವು ಚೆನ್ನಾಗಿದ್ದರೆ ನಮ್ಮ ಅಪ್ಪ ಅಮ್ಮವ್ರ ಗುದ್ದಾಡ್ತಾರಲ್ಲ, ನಾವು ಚೆನ್ನಾಗಿದ್ದಾಗ ಅವ್ರು ಆರಾಮಾಗಿರ್ಲಿ, ನಾವು ಕೆಲಸ ಮಾಡ್ಬೇಕು ಅಂತ ಈ ಫೀಲ್ಡ್ ಬಂದು ಸರ್. ನಾವು ಇದನ್ನೇ ಮಾಡ್ಕೊಂಡಿರ್ಬೇಕು ಅಂತ ಹೇಳಿ ಮಾಡ್ಕೊಂಡಿರ್ಬೇಕು ಅಂತ ಇದ್ದೆ. ಸ್ವಲ್ಪ ಸ್ವಲ್ಪ ನಮಗೆ ಫಸ್ಟ್ ಕಷ್ಟ ಆಯ್ತು, ಬರ್ತಾ ಬರ್ತಾ ಇದೇ ಇಷ್ಟ ಆಯ್ತು ನಮಗೆ. ತಂದೆಯವರು ಏನ್ ಕೆಲಸ ಮಾಡ್ತಿದ್ರು? ಸರ್, ಮೊದಲು ರಾಗಿ ವ್ಯಾಪಾರ ಮಾಡ್ತಿದ್ರು, ಈಗ ಸ್ವಲ್ಪ ವಯಸ್ಸಾದ ಕಾರಣ ಅವ್ರು ಮಾಡಕ್ಕಾಗಲ್ಲ, ಈಗ ಮನೆ ಹತ್ರ ಆರಾಮಾಗಿದ್ದಾರೆ ಸರ್. ಅವರು ಕೃಷಿ ಮಾಡ್ತಿದ್ರಲ್ವಾ? ಮೊದಲು ಮಾಡ್ತಾ ಇದ್ರು ಸರ್, ಅವರಿಂದಲೇ ನಮಗೆ ಉತ್ತೇಜನ ಬಂದಿದ್ದು. ಎಷ್ಟು ಎಕರೆ ಜಮೀನು ಇದೆ ಮತ್ತು ನಿಮ್ ತಂದೆಯವ್ರ ಕಾಲಕ್ಕೆ ಏನೇನು ಬೆಳೀತಾ ಇದ್ರು? ನಮ್ಗೆ 6 ಎಕರೆ ಜಮೀನು ಇದೆ. ನಮ್ ತಂದೆಯವ್ರ ಕಾಲಕ್ಕೆ ಆಗ ಅಷ್ಟು ಅವ್ರಿಗೆ ಅನುಭವ ಗೊತ್ತಿರಲಿಲ್ಲ, ಬರೀ ರಾಗಿ ಜೋಳ ಅಂತ ಎರಡು ಬೆಳ್ಕೊಂಡಿರೋರು. ಮೇನ್ ಅವ್ರಿಗೆ ಆದಾಯದ ಮೂಲ ಗೊತ್ತಿರಲಿಲ್ಲ ಅವಾಗ, ಹಿಂಗ ಹಿಂಗ್ ಮಾಡಿದ್ರೆ ಹಿಂಗ್ ಬರುತ್ತೆ ಅಂತವ. ಈಗ ನಮ್ಮ ಫೀಲ್ಡಿಗೆ ಬಂದ್ಮೇಲೆ ನಾವು ಎಲ್ಲ ತರನು ಬೆಳೆದಿದ್ವಿ ಸರ್. ಆಲೂಗಡ್ಡೆ ಬೆಳೆದಿದ್ವಿ, ಜೋಳ ಬೆಳೆದಿದ್ವಿ, ಶುಂಠಿ ಬೆಳೆದಿದ್ವಿ, ರಾಗಿ ಎಲ್ಲ ತರದ ಬೆಳೆದಿದ್ವಿ ಸರ್ ನಾವು. ತಂದೆಯವ್ರಿಗೆ ಕೆಲಸಕ್ಕೆ ನೆರವಾಗ್ತಿದ್ರ ನೀವು? ಹಾ ಸರ್, ನಾವು ತಂದೆಯರ ಆರಾಮ ಬಿಟ್ಟು ನಾವೇ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಸರ್. ಅಲ್ಲ, ಅವ್ರು ಮಾಡೋ ಕಾಲಕ್ಕೆಲ್ಲ ಸಹಾಯ ಮಾಡ್ತಿದ್ರ ನೀವು? ಮಾಡ್ತಾ ಇದ್ದೀವಿ ಸರ್, ಅಂದ್ರೆ ಅಷ್ಟು ಗೊತ್ತಿರಲಿಲ್ಲ, ಸ್ವಲ್ಪ ಸ್ವಲ್ಪ ಅವರಿಂದಲೇ ಸರ್ ನಮಗೆ ಇಲ್ಲಿ ಬಂದಿದ್ದು ನಾವು. ಎಷ್ಟೇ ವಯಸ್ಸಿಂದ ಈ ಕೃಷಿ ಕೆಲಸ ಶುರು ಮಾಡಿದ್ರಿ? ಸರ್, ನಾನು ಹೆಚ್ಚಿಗೆ 13-14 ವರ್ಷದಿಂದ ಈ ಫೀಲ್ಡ್ ಬಿದ್ದೆ ಸರ್ ನಾನು. ಓಹೋ, ಆಗಿಂದಲೂ ಮಾಡ್ತಾ ಇದ್ದೀರಿ? ಅಪ್ಪರ ಜೊತೆ ಹೊಲಕ್ಕೆ ದನ ಕರು ಹಿಡ್ಕೊಂಡು ಹೋಗೋದು, ಕುರಿ ಹಿಡ್ಕೊಂಡು ಹೋಗೋದು, ಈ ತರ ಮಾಡಿ ಮಾಡಿ ಅಭ್ಯಾಸ ಆಯ್ತು ಸರ್ ನಮಗೆ. ಎಷ್ಟು ಜಮೀನು ಇದೆ ಈಗ? ಸರ್, ನಮ್ಮ ಸ್ವಂತ 6 ಎಕರೆ ಇದೆ, ಒಂದ್ 4 ಎಕರೆ ಬೇರೆಯವ್ರದ್ದು ಮಾಡ್ಕೊಂಡಿದ್ದೀವಿ ಸರ್. ಸ್ವಂತ 6 ಎಕರೆ ಜೊತೆಗೆ ಬೇರೆಯವ್ರದ್ದು ಮಾಡ್ಕೊಂಡಿದ್ದೀವಿ ಸರ್. ಏನೇನ್ ಬೆಳಿತೀರ ಗಣೇಶ್? ಸರ್, ನಾವೀಗ ಎಕ್ಸಾಕ್ಟ್ ಆಗಿ ಬೆಳೆಯೋದು ಜೋಳ, ರಾಗಿ, ಆಮೇಲೆ ಆಲೂಗಡ್ಡೆ ಬೆಳೀತಾ ಇದ್ದೀವಿ, ಈಗ ಒಂದ್ 3 ವರ್ಷದಿಂದ ಬೆಳೆಯಕ್ಕಾಗ್ತಿಲ್ಲ, ಶುಂಠಿ ಬೆಳೀತಾ ಇದೀವಿ, ತೋಟ ಮಾಡ್ಕೊಂಡಿದ್ದೀವಿ ಸರ್, ತೆಂಗಿನ ತೋಟ. ಜೋಳ ಒಳ್ಳೆ ಇಳುವರಿ ಬಂತು ಸರಿ ಅಂತ ಹೇಳಿದ್ರಿ? ಹೌದು ಸರ್, ನಮ್ ಜೋಳ ಒಳ್ಳೆ ಮೇನ್ ಸರ್, ಜೋಳ ಬೆಳಿಬೇಕು ಅಂದ್ರೆ ದನಿನ ಗೊಬ್ಬರ ಮೇನ್ ಬೇಕು ಸರ್. ಅದಕ್ಕೆ ಒಂದ್ ವ್ಯಾಗಿಗೆ ನಾವು 30-35 ಕ್ವಿಂಟಲ್ ಬೆಳೀತಾ ಇದೀವಿ ಸರ್. ಈಗ ಈ ಸರಿ 4 ಬೇಕಾಗಿದ್ದು 120 ಕ್ವಿಂಟಲ್ ಜೋಳ ಆಯ್ತು ಸರ್. ನಾವೆಲ್ಲ ಕೆಲಸ ಮಾತ್ರ ಎತ್ತುಗಳಲ್ಲೇ ಕೆಲಸ ಮಾಡ್ತೀವಿ, ಉಳುಮೆ ಮಾತ್ರ ಟ್ರಾಕ್ಟರ್ ಮಾಡ್ಕೋತೀವಿ, ಸ್ವಂತ ಟ್ರಾಕ್ಟರ್ ಇದೆ, ಉಳುಮೆ ಮಾತ್ರ ಟ್ರಾಕ್ಟರ್ ಮಾಡ್ಕೋತೀವಿ, ಉಳಿದಿದ್ನೆಲ್ಲ ನಾವು ಎತ್ತಲೇ ಕೆಲಸ ಮಾಡೋದು. ಜೋಳ ಹಾಕೋದಕ್ಕಿಂತ ಮೊದಲು ಭೂಮಿ ಎಲ್ಲ ಹೆಂಗ್ ಹದ ಮಾಡ್ಕೋತೀರಿ ಸರ್? ಮಳೆ ಬರುತ್ತಾ, ಮಳೆ ಬಂದು ಭೂಮಿ ಯಾವ ತರ ತೇವಾಂಶ ಇದೆ ಅನ್ನೋದು ನೋಡ್ಬಿಟ್ಟು ಉಳುಮೆ ಮಾಡ್ತೀವಿ. ಉಳುಮೆ ಮಾಡ್ಬಿಟ್ಟು ಮತ್ತೆ 4 ದಿವಸ ಬಿಡ್ತೀವಿ, ಮತ್ತೆ ಉಳುಮೆ ಮಾಡ್ಬಿಟ್ಟು ಮಣ್ಣು ಯಾವ ತರ ಸೆಟ್ ಆಗೈತೆ ಅಂತ ನೋಡಿ ಮತ್ತೆ ದನಿಗೆ ಗೊಬ್ಬರ ಹೊಡ್ಕೊಂತೀವಿ. ಅದಕ್ಕೆ ಅದು ಕೊಡ್ಕೊಬಿಟ್ಟು ಚೆಲ್ಬಿಟ್ಟು ಉಳುಮೆ ಮಾಡ್ಬಿಟ್ಟು ಮತ್ತೆ ಅದ ನೋಡ್ಬಿಟ್ಟು ಬೆಳೆ ಮಾಡ್ತೀವಿ ಸರ್ ನಾವು. ದನಿನ ಗೊಬ್ಬರ ಎಷ್ಟು ಹಾಕ್ತೀರಿ ಸರ್? 1 ಎಕರೆಗೆ 5 ಟ್ರ್ಯಾಕ್ಟರ್ ಹೊಡಿತೀವಿ ಸರ್ ನಾವು. ವರ್ಷ ವರ್ಷ ಹೊಡಿತೀರಾ? ಇಲ್ಲ ಸರ್, 2 ವರ್ಷಕ್ಕೊಂದ್ಸರಿ ಹೊಡಿತೀವಿ. 2 ವರ್ಷಕ್ಕೊಂದ್ಸರಿ ಹೊಡಿತೀವಿ. 1 ಎಕರೆಗೆ 5 ಟ್ರ್ಯಾಕ್ಟರ್ ಅಷ್ಟು ಹೊಡಿತೀರಿ? ಗೊಬ್ಬರ ನಿಮ್ದು ಸಿಗುತ್ತೆ? ನಮ್ದೇ ಸಿಗುತ್ತಾರೆ, ವರ್ಷಕ್ಕೆ 10-12 ಟ್ರ್ಯಾಕ್ಟರ್ ಗೊಬ್ಬರ ಆಗುತ್ತೆ ನಮ್ದೇ, ನಮ್ಮ ಇದಾವಲ್ಲ. 5 ಟ್ರ್ಯಾಕ್ಟರ್ ಗೊಬ್ಬರ ಹೆಂಗೆ ಹಾಕ್ತೀರಾ ಹೇಳಿ ಸರ್? 1 ಟ್ರ್ಯಾಕ್ಟರ್ 8-10 ಗುಡ್ಡೆ ಕೆಡುತ್ತೀವಿ, ಅವನ್ನ ನಾವು ಲೇಬರ್ ಕರ್ಕೊಂಡಲ್ಲ, ಮನೆಯೇ ನಾವು ಡೈಲಿ ಹೋಗಿ ಒಂದೊಂದು ಟ್ಯಾಕ್ಟರ್ ಅರ್ಧ ಟ್ಯಾಕ್ಟರ್ ಚಲ್ಕೊಂಡ್ ಬರ್ತೀವಿ. ನಾವು 2 ದಿವಸ 3 ದಿವಸ ಚಲ್ಕೊಂಬಿಟ್ಟು ಆಮೇಲೆ ನಾವೇ ಉಳ್ಮೆ ಮಾಡ್ಕೊಂತೀವಿ ಸರ್. ನೀವೇ ಚಲ್ಕೊಂಡ್ಬಿಡ್ತೀರಿ? ನಾವೇ ಚಲ್ಕ ಸರ್. ನಾವು ಯಾವ್ದೇ ಕೆಲಸ ಮಾಡಿದ್ರು ಲೇಬರ್ ಕಮ್ಮಿ ಬರಂಗ್ ಮಾಡ್ಕೊತೀವಿ ಸರ್. ನಾವು ಜಾಸ್ತಿ ಲೇಬರ್ ಯಥಾವತ್ ಕೊಡಲ್ಲ ಸರ್. ನಾವು ಎಷ್ಟು ಜನ ಇದಾರೆ ಮನೇಲಿ? ಮನೇಲಿ 4 ಜನ ಸರ್ ಇರೋದು. ನಾವು 4 ಜನ ಅಂದ್ರೆ ಯಾರು? ನಾನು, ನಮ್ಮಪ್ಪ, ನಮ್ಮಲ್ಲಿ ಒಂದು ಅಜ್ಜಿ ಇದೆ, ಅಜ್ಜಿ, ನನ್ನ ಹೆಂಡತಿ ಸರ್. ನೀವು 4 ಜನ ಕೆಲಸ ಮಾಡ್ಕೊಂತೀರಾ? 4 ಜನ ಕೆಲಸ ಮಾಡ್ಕೊಂತೀವಿ ಸರ್. 10 ಎಕರೆಲ್ಲೂ ನೀವು 4 ಜನಕ್ಕೆ ದುಡಿತೀರಿ? ನಾವು 4 ಜನ ಕೆಲಸ ಮಾಡ್ತಾರ ಸರ್. ಯಾವ ಟೈಮಲ್ಲಿ ಗೊಬ್ಬರ, ದನ ಗೊಬ್ಬರ ಹಾಕ್ತೀರಿ ಹೊಲಕ್ಕೆ? ಸರ್, ನಾವೀಗ ಮಳೆ ಬೀಳುತ್ತೆ, ರೇವತಿ ಮಳೆ ಅಂತ ಬೀಳುತ್ತೆ ಫಸ್ಟ್. ರೇವತಿ ಮಳೆ ಬಿದ್ದಾಗ ಉಳ್ಮೆ ಮಾಡ್ತೀವಿ, ಉಳ್ಮೆ ಮಾಡಿಬಿಟ್ಟು ನೆಕ್ಸ್ಟ್ ಬರಣಿ ಮಳೆ ಒಳಗೆ ನಾವು ಗೊಬ್ಬರ ಹೊಡೆದಿರ್ತೀವಿ ಸರ್. ಬರಣಿ ಮಳೆ ಬೀಳದೊಳಗಡೆ ಗೊಬ್ಬರ ಹೊಡ್ಕೊಂಡು ಚೆಲ್ಕೊಂಡ್ಬಿಡ್ತೀವಿ? ಚೆಲ್ಬಿಡ್ತೀವಿ ಸರ್. ಅವಾಗ ಚೆಲ್ಲಿದ್ಮೇಲೆ ಮತ್ತೆ ಉಳ್ಮೆ ಮಾಡ್ತಾರೆ? ಉಳ್ಮೆ ಮಾಡ್ತೀವಿ, ಚೆಲ್ಲಿ 2-3 ದಿವಸ ಉಳ್ಮೆ ಮಾಡ್ಬೇಕು, ಇಲ್ಲಾಂದ್ರೆ ಬಿಸಿಲು ಕಾವಿಗೆ ಅದ್ರಾಗಿರೋ ತೇವಾಂಶ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ಉಳ್ಮೆ ಮಾಡ್ಬಿಟ್ಟು ಗೊಬ್ಬರ ಚೆಲ್ಬಿಟ್ಟು ಮತ್ತೆ ಉಳ್ಮೆ ಮಾಡ್ಬಿಟ್ಬಿಡ್ತೀವಿ. ಆಮೇಲೆ ಒಂದು ವಾರ ಕಾಯಕ್ ಬಿಡ್ತೀವಿ ಒಲವ. ಆಮೇಲೆ ಮಳೆ ಬಿದ್ಮೇಲೆ ಅಂಗಾಂಬಿ ತಕ್ಕ ಬೆಳೆ ಮಾಡ್ತೀವಿ ಸರ್. ಈಗೆಲ್ಲ ಮಳೆ ಆಶ್ರಯದಲ್ಲೇ ಮಾಡ್ತಾ ಇರೋದಲ್ವಾ? ಇಲ್ಲ ಸರ್, ನೀರಾವರಿ ಇದೆ ನಮ್ದು. ನೀರಾವರಿ ಏನು? ಬೋರ್ವೆಲ್ ಇದೆಯಾ? ಬೋರ್ವೆಲ್ ಇದೆ ಸರ್. ಎಷ್ಟು ಬೋರ್ ಹಾಕ್ಸ್ಕೊಂಡಿದ್ರಿ ಸರ್? 3 ಬೋರ್ ಇದೆ ನಮ್ದು. 3 ಬೋರ್ ಇಂದ ನೀರು ಸಾಕಾಗುತ್ತೆ ಸರ್? ಇಲ್ಲ, ಒಂದು ಬಾವಿ ಬೇಕಾ ಫ್ರೀ ಆಗಿ 2 ಬೋರ್ ಮೇಂಟೈನ್ ಆಗುತ್ತೆ ಸರ್. ಜೋಳ ಸಾಮಾನ್ಯವಾಗಿ ಯಾವ ತಿಂಗಳಲ್ಲಿ ಬಿತ್ತನೆ ಮಾಡೋದ್ರಿಂದ ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ಸರ್? ನನ್ನ ಪ್ರಕಾರ ಮೇ ಮೇಲೆ ಜೂನ್ ಒಳಗೆ ಮಾಡ್ಬೇಕು ಸರ್. ಮೇ ನಂತರ ಜೂನ್ ಒಳಗಡೆ, ಜೂನ್ 30 ಒಳಗಡೆ ಬಿತ್ತನೆ ಮಾಡ್ಬೇಕು ಸರ್. ಒಳ್ಳೆ ಇಳುವರಿ ಬರುತ್ತೆ, ಪ್ಲಸ್ ಯಂತ್ರಗಳಿಗೆ ಜಾಸ್ತಿ ಉತ್ತೇಜನ ಕೊಡಬಾರದು, ಎತ್ತಲೇ ಕೆಲಸ ಮಾಡ್ಬೇಕು. 1 ಎಕರೆ 40 ಕ್ವಿಂಟಲ್ ತನಕ ಜೋಳ ಬೆಳಬಹುದು ಸರ್ 1 ಎಕರೆಗೆ. ಈಗ ನೀವು ಟ್ರಾಕ್ಟರ್ ಒಂದ್ಸರಿ ಮಾತ್ರ ಉಳಿಸ್ತೀರಾ? ಇಲ್ಲ ಸರ್, 2-3 ಸಲ ಟ್ರಾಕ್ಟರ್ ಉಳ್ಕೊಳ್ತೀವಿ. ಇನ್ ಪೂರ್ತಿ ಕೆಲಸ ಎಲ್ಲ ನಾವು ಮುರಿಯ ತನಕಲ್ವೇ ಈ ಓರಿಲೇ ಕೆಲಸ ಮಾಡೋದು. ಎಷ್ಟೊತ್ತೆ ಓರಿ ಸಾಕೊಂಡಿದ್ರಿ ಸರ್? ನಾವು ಮೊದ್ಲಿಂದ ಓರಿ ಕಟ್ತಾ ಬಂದಿದ್ದು. ನಮ್ಮ ಅಪ್ಪರ್ ಫೀಲ್ಡ್ ಅಲ್ಲಿ ಬಾರಿ ಜೊತೆ ಓರಿ ಕಟ್ಟಿರಂತೆ ಸರ್. ಅವ್ರಿಗೆ ಅವಾಗ ಹಳ್ಳಿ ಕಾರು ಈ ಬೆಳೆ ಜಾತಿ ಗೊತ್ತಿಲ್ಲ, ಒಂದ್ ಏನೋ ಗೇಯಕ್ ಉಳ್ಮೆ ಮಾಡಕ್ಕೆ ಎತ್ಕೊಳ್ಬೇಕು ಅಂತ ಕಟ್ಕೊಂಡಿದ್ರು. ನಮ್ ಫೀಲ್ಡ್ ಬಂದ್ಮೇಲೆ ನಾನು 5 ಜೊತೆ ಓರಿ ಕಟ್ಟಿದೀನಿ ಸರ್. 3 ವರ್ಷಕ್ಕೊಂದ್ಸರಿ 4 ವರ್ಷಕ್ಕೊಂದ್ಸರಿ ಓರಿ ಚೇಂಜ್ ಮಾಡ್ತಾ ಇರ್ತೀವಿ ಸರ್. ಮಾರೋದು ಮತ್ತೆ ಹೊಸ ತರದು. ಈಗ ರೀಸೆಂಟ್ ಆಗಿ ತಗೊಂಡ್ 1.5 ಲಕ್ಷ ಕೊಟ್ಟು ನಮ್ಮೂರ್ ಗಣಪತಿ ಫಂಕ್ಷನ್ ಗೆ ಇವನೇ ಹುಡಿದ್ ಸರ್. ವರ್ಷ ಹುಡ್ತೀರಿ? ವರ್ಷ ಹುಡ್ತೀವಿ ಸರ್. ಅವ್ ನಮ್ಮನೆ ಓರಿ ಬಾರಿ ಮೆರವಣಿಗೆ ಮಾಡಿದ್ವಿ ಸರ್. ಈಗ ಜೂನ್ ಒಳಗಡೆ ಬಿತ್ತನೆ ಮಾಡ್ಬಿಡ್ಬೇಕು ಅಂತ ಹೇಳಿದ್ರೆ, ಜೂನ್ ಒಳಗಡೆ ಮಳೆ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಹಾಗೇನ್ ಮಾಡ್ತೀರಿ ಸರ್? ನಾವು ಮಾಡ್ತೀವಿ, ಬೇರೆ ಗೊತ್ತಿಲ್ಲ. ನಾವು ನೀರು ಹೊಡ್ಕೊಂಡು ಒಳ್ಳೆ ಅದ ಮಾಡ್ಕೊಂಡು ಆಗ ಬಿತ್ತನೆ ಮಾಡ್ತೀವಿ ಸರ್. ನೀರು ಹೊಡ್ಕೊಂಡು ಒಟ್ಟಿಗೆ ಜೂನ್ ಒಳಗಡೆ ಬಿತ್ತನೆ ಆಗ್ಬಿಡ್ಬೇಕು. ಜೂನ್ ಒಳಗೆ ಬಿತ್ತನೆ ಮಾಡೇ ಮಾಡ್ತೀವಿ ಸರ್. ಮತ್ತೆ ಜೋಳ ಕಟಾವ್ ಆದ್ಮೇಲೆ ಮತ್ ನಾವು ಬಿಡಲ್ಲ ಸರ್, ಮತ್ತೆ ಇನ್ನೊಂದು ಬೆಳೆ ಬೆಳಿತೀವಿ. ಯಾಕೆಂದ್ರೆ ಗೊಬ್ಬರ ಹೊಡೆದಿರ್ತೀವಲ್ಲ, ಪೌಷ್ಟಿಕಾಂಶ ಚೆನ್ನಾಗಿರುತ್ತೆ ಹೊಲದಲ್ಲಿ, ಹಂಗಾಗಿ ಇನ್ನೊಂದು ಬೆಳೆನ ಮತ್ತೆ ಬೆಳಿತೀವಿ ಸರ್. ನಾವು ಜೋಳ ಬಿತ್ತನೆ ಆದ್ಮೇಲೆ ಏನೇನು ಕೆಲಸ ಮಾಡ್ತೀರ ಸರ್? ಜೋಳ ಬಿತ್ತನೆ ಆದ 15 ದಿವಸಕ್ಕೆ ಒಂದ್ಸರಿ ಜೋಡ ಕುಂಟೆಲ್ ಅರ್ಥ ಹೊಡಿತೀವಿ ಸರ್. ಅರ್ಥ ಹೊಡೆದ್ಮೇಲೆ ಮತ್ತೆ ಇನ್ನೊಂದು 3-4 ದಿವಸ ಬಿಟ್ಟು ಯೂರಿಯಾ ಚೆಲ್ಕೊಂಡು ಮತ್ತೆ ಅರ್ಥ ಹೊಡಿತೀವಿ ಸರ್. ಆಮೇಲೆ ಮತ್ತೆ ಒಂದ್ ವಾರ ಬಿಟ್ಟು ಈ ಉಳಿದ ಔಷಧಿ, ಬೇವಿನ ಎಣ್ಣೆ ಇವನ್ನೆಲ್ಲ ಸರ್ಕೊಂಡು ಔಷಧಿ ಹೊಡಿತೀವಿ. ಲಾಸ್ಟ್ಗೆ ಯೂರಿಯಾ ಚೆಲ್ಬಿಟ್ಟು ನೇಗ್ಲೋದ್ ಕೈ ಬಿಡ್ತೀವಿ ಸರ್. ಅದಾದ್ಮೇಲೆ ಕಳೆನಾಶಕ ಹೊಡಿತೀವಿ ಸರ್. ಈ ಕಳೆನಾಶಕ ಹೊಡಿಲಾರ ಭೂಮಿ ಏನು ಮಾತು ಕೇಳಲ್ಲ ಸರ್, ನಮ್ದು ಹೊಡಿಲೇಬೇಕಾಗುತ್ತೆ, ಆ ಪರಿಸ್ಥಿತಿ ಬಂದಿದೆ. ಕಳೆನಾಶಕ ಹೊಡಿತೀವಿ, ಆಮೇಲೆ ತಿರ್ಗಾ ಲಾಸ್ಟ್ ಟ್ರಿಪ್ಪು ಪೊಟಾಸು 10-26 20-20 ಆಮೇಲೆ 17-17 ಬಿಕ್ ಸರ್ ಗ್ರಾನ್ಯುಲ್ ಇವನ್ನೆಲ್ಲ ಸೇರಿಸಿ ಹೂ ಬರೋ ಟೈಮಲ್ಲಿ ಗೊಬ್ಬರ ಹಾಕ್ತಿವಿ ಸರ್. ಒಂದು ಗುಣಿಗೆ 100-150 ಗ್ರಾಂ ಗೊಬ್ಬರ ಹಾಕ್ತಿವಿ ಸರ್. ಇಷ್ಟೆಲ್ಲ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ, ಇಳುವರಿ ಪಕ್ಕ 100-100 ರಿಸಲ್ಟ್ ಬರುತ್ತೆ ಸರ್. ಇದು ಈಗ ಎತ್ಕೊಳ್ಳಿದವೆ ಅರ್ಥ ಹೊಡಿತೀನಿ ಅಂತ ಹೇಳಿದ್ರೆ, ಆದ್ರೂ ಈ ಕಳೆನಾಶಕ ಯಾಕೆ ಹೊಡಿತೀರಿ ಸರ್? ಅಂದ್ರೆ ಭೂಮಿ ಈಗ ನಾವು ಗೋಡ್ ಹೊಡ್ಸಿರ್ತೀವಲ್ಲ ಸರ್, ಅದ್ರಾಗೆ ಕಳೆ ತಿರ್ಗಾ ಮುರ್ಗಾ ಬರ್ತಾ ಇರುತ್ತೆ. ನಾವು ಜಾಸ್ತಿ ಉದ್ದಾಗ ತಂಗ ಬಿಡ್ಕೊಳ್ಳಲ್ಲ. ಈಗ 1 ಎಕರೆಗೆ 15-10 ಕ್ಯಾನ್ ಹೊಡಿಬೇಕು ಅಂತಾರೆ, ನಾವು 3-4 ಕ್ಯಾನ್ ಹೊಡ್ಕೋತೀವಿ ಸರ್. ಇಲ್ಲಾಂದ್ರೆ ಅದು ಕಳೆ ನಮಗೆ ಕಂಟ್ರೋಲ್ ಸಿಗದೇ ಇಲ್ಲ, ಹೊಡಿಲೇಬೇಕಾಗುತ್ತೆ. ಹರಕ್ತಿರಲ್ವಾ? ಹರಕ್ತಿವಿ, ಮತ್ತೆ ಬಂದೇ ಬರುತ್ತೆ ಸರ್. ಯಾಕೆಂದ್ರೆ ಗೋಡ್ ಹೊಡ್ಸಿರ್ತೀವಲ್ಲ, ಅದ್ರಾಗ ಸಣ್ಣ ಕಸ ಇರುತ್ತಲ್ಲ, ಅದು ಹುಟ್ಟೆ ಹುಟ್ಟುತ್ತೆ. ಹಂಗಾಗಿ ನಿಮ್ದು ಈ ಜೋಳದ ಬೆಳೆ ಚೆನ್ನಾಗಿ ಬರ್ತಾ ಇದೆ, ಕ್ಲಾಸ್ ಬರ್ತಾ ಇದೆ ಸರ್. ಈ ವರ್ಷ ಬೆಳೆದಿದ್ದೇವಲ್ಲ, ನಮ್ ಕಡೆ ಸುತ್ತಮುತ್ತಲೆಲ್ಲ 10-12 ಕ್ವಿಂಟಲ್ 15 ಕ್ವಿಂಟಲ್ ಟಾಪ್ ಬೆಳೆದಿದ್ದಾರೆ. ನಾವು 30-35 ಕ್ವಿಂಟಲ್ ತನಕ ಬೆಳೆದಿದ್ದೀವಿ ಸರ್. 30-35 ಕ್ವಿಂಟಲ್ ಬೆಳೆದಿದ್ದೀವಿ ಸರ್. 1 ಎಕರೆಗೆ ಎಲ್ಲ 2-2.5 ಬ್ಯಾಗ್ ಜೋಳ ಹಾಕ್ತಾರೆ. ನಾವು 1 ಎಕರೆಗೆ 1 ಬ್ಯಾಗ್ 1.5 ಕೆಜಿ ಮಾತ್ರ ಹಾಕೋದು ಸರ್. 1 ಬ್ಯಾಗ್ 1.5 ಕೆಜಿ ಕರೆಕ್ಟ್ ಆಗಿ ಮೊಳಕೆ 2 ಬೀಳ್ಬೇಕು ಜೋಳ. ಕೆಲವರು ಹಾಕ್ತಾರೆ ದನಿನ ಮೇವಾಗ್ತಂಗೆ ಸೀದಾ ಬಿತ್ಕೊಂಡು ಹೋಗಿರ್ತಾರೆ, ಆತರ ಇಳುವರಿ ಬರಲ್ಲ ಸರ್. ಮೊಳಕೆ 2 ಬಿದ್ರೆ ಒಂದೊಂದು ಜೋಳದಲ್ಲಿ ಮಿನಿಮಮ್ 1-2 ಕೆಜಿ ಜೋಳ ಬರುತ್ತೆ, ಎಕ್ಸಾಕ್ಟ್ ಸಿಗುತ್ತೆ ಒಣಗಿದಾಗ ನಮಗೆ. ಜೋಳ ಮಾತ್ರ ಹಾಕ್ತೀರಾ, ಅದ್ರ ಜೊತೆಗೆ ಬೇರೆ ಏನಾದ್ರೂ ಬೆಳೆ ಮಾಡ್ಕೊತೀರಿ ಸರ್? ಅದ್ರೊಳಗೆ ಅವ್ರೆ ಅಕ್ಟಿ ಹಾಕಿ, ನಾವು ಮನೆ ಕಾಳಿಗೆ ಬೇಕಾಗ್ತ ಅವ್ರೆ ಅಕ್ಟಿ, ತಗರಿ ಅಕ್ಟಿ, ಎಲ್ಲಾ ತರನು ಹಾಕಂತೀವಿ ನಾವು. ಎಷ್ಟು ಸಾಲ ಒಂದ್ ಹಾಕತ್ತೀರಿ ಸರ್? 12 ಸಾಲಿಗೆ ಹಾಕ್ತಿವಿ, ಇಲ್ಲ 16 ಸಾಲಿಗೆ ಹಾಕ್ತಿವಿ ಸರ್. ಅದು 12 ಸಾಲಿಗೆ ಹಾಕೋದು ಒಳ್ಳೇದು ಅಂತಾರೆ? ಒಳ್ಳೇದು ಸರ್. ಯಾಕೊತ್ತ 12 ಸಾಲ ಅಂದ್ರೆ ಮುರಿಬೇಕಾರ ಆಳಿಗೆ 2-2 ಸಾಲ ಅಂತ ತಗೊಂಡ್ ಮುರಿತೀವಲ್ಲ, ಮುರಿಬೇಕಾರ ಕರೆಕ್ಟ್ ಆಗಿ ನುಂಬತ್ತಿ ನುಂಬರಕ್ಕೆ ಜನ ಕರೆಕ್ಟ್ ಆಗುತ್ತೆ ಕಾರಣಕ್ಕಾಗಿ 12 ಸಾಲ 16 ಸಾಲ ಮಾಡ್ಕೊಂತೀವಿ. ಈಗ ಸ್ವಲ್ಪ ಅವರೇ ಬರೋದು ಲೇಟ್ ಅಲ್ವಾ? ಲೇಟ್ ಸರ್. ಅಂದ್ರೆ ನಾವು ಜೋಳ ಕಟಾವ್ ಆದ್ಮೇಲೆ ಅದನ್ನೆಲ್ಲ ಟ್ರಾಕ್ಟರ್ ಒಂದ್ ತರಗೆಳದಾಗ ಗುಡ್ಡೆ ಮಾಡ್ಕೊಂಡು ಆಮೇಲೆ ಅದೊಂದ ಗೊಬ್ಬರ ಹಾಕ್ಬಿಟ್ಟು ಹೊಲದಲ್ಲೇ, ಅದು ಬೆಂಕಿ ಇಟ್ಟಲ್ಲ ಸರ್, ನಾವು ಹೊಲದಲ್ಲೇ ಗೊಬ್ಬರ ಹಾಕ್ಬಿಟ್ಟು ನಾವು ಮತ್ತೆ ನಾವು ಉಳಿದ ಜಮೀನಿಗೆ ರಾಗಿ ಬಿತ್ಕೊಳ್ಳೋದು, ದನಿಗೆ ಒಂದು ಮೇವು ಮಾಡೋದು, ಏನೋ ಒಂದು ಕೆಲಸ ಮಾಡ್ಕೊಂತೀವಿ ಸರ್. ಅದ್ರಲ್ಲಿ ಜೋಳದ ದಿಂಡೆಲ್ಲ ಒಂದ್ ಕಡೆ ಹಾಕ್ಬಿಡ್ತೀವಿ, ಒಂದ ಹೊಲದಾಗ ಒಂದ ಮೂಲೆ ಮಾಡ್ತೀವಿ. ಯಾಕೆಂದ್ರೆ ಗೊಬ್ಬರ ಹಾಕ್ಬೇಕು ಚೆನ್ನಾಗಿ ಬಂದಂತ ಸಂದರ್ಭದಲ್ಲಿ ಹೇಗೆ ಅಂತ ಅಂದ್ರೆ ಜೋಳ ಬಿಡಿಸೋದು ಮಾಡೋದು ಇವೆಲ್ಲ ಜನ ಕರ್ಕತ್ತಿರ ನೀವೇ ಮಾಡ್ತೀರಾ ಸರ್? ಕೆಲವೊಂದ್ಸರಿ ಎಲ್ಲದನ್ನು ನಾನೇ ಮಾಡ್ತೀನಿ ಅಂತ ಹೇಳಕ್ಕಲ್ಲ, ಕೆಲವೊಂದ್ಸರಿ ಲೇಬರ್ ಬೇಕಾಗೇ ಆಗುತ್ತೆ. ಈ ವರ್ಷಕ್ಕೆ ನಾವು 4-5 ಲಕ್ಷ ಆದಾಯ ನೋಡಿದ್ರೆ 20-25 ಜನ ಲೇಬರ್ ಅಲ್ಲಿ ಮುಗಿಸ್ತೀವಿ ಸರ್. ನಾವು 3/4% ಕೆಲಸ ನಾವು ಮನೆಯೇ ಮಾಡ್ಕೊಂತೀವಿ. ಸುಮಾರು 4 ಬ್ಯಾಗ್ ಹಾಕ್ತೇವೆ ಅಂತ ಹೇಳಿದ್ರಿ ಜೋಳ ಈ ಸರಿ, ಎಷ್ಟು ಎಕರೆಗೆ ಹಾಕಿದ್ರಿ ಸರ್? 4 ಬ್ಯಾಗ್ ನಾವು 3.5 ಎಕರೆಗೆ ಸರ್ ಹಾಕಿದ್ದು. 3.5 ಎಕರೆಗೆ ಎಕ್ಸಾಕ್ಟ್ 3.5 ಎಕರೆಗೆ ಹಾಕಿದ್ದು. 3.5 ಎಕರೆನಲ್ಲಿ 120 ಕ್ವಿಂಟಲ್ ಹೇಳಿದ್ರಿ ಸರ್. ಹೇಳಿರಿ, ಇವ್ರು ಸುಳ್ಳು ಹೇಳ್ತಾರೆ ಸುಳ್ಳು ಹೇಳ್ತಾರೆ ಅಂತ ಆಲ್ರೆಡಿ ಹೊಡೆದರೆ ಹೇಳಿದ್ರು. ಇಬ್ಬಕ್ರ ಬಿಲ್ಲು ಇದೆ, ಹೇಳ್ರಿ ಇವ್ರು ಹುಟ್ಟಿಸಿ ಅಂತ ಹೇಳ್ತಾರೆ. 8 ಬ್ಯಾಗ್ ಹಾಕಿರಿ, 10 ಬ್ಯಾಗ್ ಹಾಕಿರಿ ಅಂತಾರೆ. ನಾವ್ ಹಾಕಿದ 4 ಬ್ಯಾಗು 120 ಕ್ವಿಂಟಲ್ ಜೋಳ ಆಗಿದೆ. ಆಲ್ರೆಡಿ ಒಂದು 7-8 ಕ್ವಿಂಟಲ್ ಮನೆಗೆ ಹೋರಿಗಂತಲೂ ಇಟ್ಕೊಂಡಿದೀವಿ. ಈಗ ಮೊಳಕ್ಕೆ 2 ಹಾಕ್ಬೇಕು 3 ಹಾಕ್ಬೇಕು ಅಂತ ಹೇಳಿದ್ರು ಬೀಜನ, ಇವೆಲ್ಲ ಹೆಂಗ್ ಗೊತ್ತಾಯ್ತು ನಿಮ್ಗೆ? ನಾವು ಅನುಭವ ಬಂದಿದ್ದೆ ಹೆಂಗೆ ಅಂದ್ರೆ, ನಮ್ಮ ಅಪ್ಪರು 10 ಹತ್ರಕ್ಕೆ ಹಾಕಾರಲ್ಲ, ಏನ್ ಇಳುವರಿನೇ ಬರ್ತಲ್ಲ. 1 ಎಕರೆಗೆ 10 ಕ್ವಿಂಟಲ್ 12 ಕ್ವಿಂಟಲ್ ಇವ್ರು ಖರ್ಚು ಮಾಡಿ ದುಡ್ಡು ಹಾಕ್ತಾರಲ್ಲ, ಬರೀ ಸಾಲದಲ್ಲೇ ಬಂತ ಬಂದ್ರು. ಇವರು ಏನ್ ಮಾಡ್ತಾರೆ, ಹಿಂಗಾರ ಜೀವನ ಆಗತ್ತೆ, ರೈತರ ಕೆಲಸವೇ ಬೇಡನ ಲೆಕ್ಕಾಚಾರಕ್ಕೆ ಆಗೋಯ್ತು. ನಮಗ್ ಬರ್ತಾ ಬರ್ತಾ ತಿಳಿದ್ಮೇಲೆ ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ, ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ ಲೆಕ್ಕಾಚಾರಕ್ಕೆ ನಾವು ಬರ್ತಾ ಬರ್ತಾ ಅನುಭವ ಆಯ್ತು ಸರ್. ಅದು ಚೆನ್ನಾಗಿ ಒಳ್ಳೆ ಅನುಭವ ಆಯ್ತು ನಿಮ್ಗೆ? ಆಯ್ತು ಸರ್. ನಿಮ್ ಅನುಭವದ ಮೇಲೆ ಹಿಂಗೆ ಬದಲಾವಣೆಗಳನ್ನ ಮಾಡ್ಕೊತಾ ಇದ್ದೀವಿ. ಹೌದು ಸರ್, ಬಂದ್ಬೋದ ಮೇಲೆ ಬದಲಾವಣೆ ಮಾಡ್ಕೊಂತ ಇದ್ದೀವಿ. ಬದಲಾವಣೆ ಮಾಡ್ಕೊಂಡು ಇದ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಹೌದು ಸರ್. ಜೋಳ ಹಾಕ್ಬಿಟ್ಟು ಹಂಗೆ ಬಿಡೋದಿಲ್ಲ, ಅದಾದ್ಮೇಲೆ ಮತ್ತೆ ಇನ್ನೊಂದ್ ಬೆಳೆ ತಗತೀನಿ ಅಂತ ಹೇಳಿದ್ರೆ ಏನು ಬೆಳೆ ಹಾಕುತ್ತೀರಿ? ಮತ್ತೆ ರಾಗಿ ಮಾಡ್ಕೊಂತೀವಿ ಸರ್. ಯಾಕಂದ್ರೆ ನಮಗೆ ಊರಿಗೆ ಮೇನ್ ಬೇಕು, ಮೇವಿಗೋಸ್ಕರ ಮಾಡ್ಕೊಂತೀವಿ. ಊಟಕ್ಕೆ ರಾಗಿ ಬೇಕು, ಆದಷ್ಟು ರಾಗಿ ಲಾಭ ಇದೆ. ಮನೆಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಉಳಿದ್ ಮಾರ್ತೀವಿ ಸರ್. ನಾವು ರಾಗಿ ಪೂರ್ತಿ ಜೋಳ ಎಷ್ಟಕ್ಕೆ ಹಾಕಿರ್ತೀರೋ ಅಷ್ಟಕ್ಕೆ ಹಾಕ್ತೀರಾ? ಇಲ್ಲ ಸರ್, ಕೆಲವೊಂದ ಮತ್ತೆ ನೆಲ ಕಾಯಕ್ ಬಿಡ್ತೀವಿ. 1 ಎಕರೆಗೆ 5 ಟ್ಯಾಕ್ಟರ್ ಗೊಬ್ಬರ ಯಾವ ಕೊಡದಿದೀವಿ ಅಂದ್ರೆ ಅವ್ಕ ಮಾತ್ರ ಬೆಳೆ ಮಾಡ್ತೀವಿ ನಾವು, ಎಲ್ಲವಕ್ಕೂ ಮಾಡಕ್ಕಾಗಲ್ಲ. ಎರಡನೇ ಬೆಳೆಯ ಎಲ್ಲಕ್ಕೂ ಮಾಡಕ್ಕೂ ಭೂಮಿಗೆ ಪೌಷ್ಟಿಕಾಂಶ ಬೇಡುವ ಸರ್, ಅದಕ್ಕೆ ಫಲವತ್ತತೆ ಬೇಕಲ್ಲ. ಅದಕ್ಕೆ ಯಾವ ಗೊಬ್ಬರ ಹೊಡೆದ್ರೆ ಅದ್ರ ಬೆಳೆ ಮಾಡ್ಕೊಂತೀವಿ. ಯಾವ ರಾಗಿ ಹಾಕತ್ತೀರಾ ಮತ್ತೆ ಹೆಂಗ್ ಹಾಕತ್ತೀರಾ ಅದೊಂಚೂರು ವಿವರವಾಗಿ ಹೇಳಿ ಸರ್. ನಾವ್ ಹಾಕೋದು ಮೇನ್ ಕುಳ್ಳೂನ್ ರಾಗಿ ಅಂತ ಬರುತ್ತೆ, ಅದು ಅದು 3 ತಿಂಗಳು ಒಳಗೆ ಬರುತ್ತೆ. ಅದು ಎಕ್ಸಾಕ್ಟ್ ಕೆಲವು ಬ್ಯಾಗಿನ ರಾಗಿ ಎಲ್ಲ ಬರ್ತಾವಲ್ಲ, ಇವು 4 ತಿಂಗಳು ಟೈಮ್ ತಾತವೆ. ಕುಳ್ಳೂನ್ ರಾಗಿ ಆದ್ರೆ 1 ಎಕರೆಗೆ 15-20 ಕ್ವಿಂಟಲ್ ಬೀಳುತ್ತೆ, 75-80 ಹುಲ್ಲಾಗುತ್ತೆ, ನಮ್ಮ ಊರಿಗೆಲ್ಲ ಮೇಂಟೈನ್ ಆಗುತ್ತೆ. ಹಂಗಾಗಿ ನಾವು ಕುಳ್ಳೂನ್ ರಾಗಿ ಇಷ್ಟಪಡ್ತೀವಿ. ಅದನ್ನ ಸರ್ ಇಂಥ ಟೈಮ್ ಅಲ್ಲಿ ಹಾಕ್ಬೇಕು ಅಂತ ಅದಕ್ಕೆ ಬೆಳೆ ಇಲ್ಲ. ಯಾವ ಟೈಮ್ ಅಲ್ಲಾರು ಹಾಕ್ಬೋದು, ಪ್ಲಸ್ ಉಳುಮೆ ನೀಟಾಗಿ ಆಗಿರ್ಬೇಕು. ಅದಕ್ಕೆ ಉಳುಮೆ ನೀಟಾಗಾದಷ್ಟು ಬೆಳೆ ಭಾರಿ ಚೆನ್ನಾಗಿ ಬರುತ್ತೆ ಕುಳ್ಳೂನ್ ರಾಗಿ. ಈಗ ಜೋಳ ಎಲ್ಲ ತಗೊಂಡ್ಮೇಲೆ ಮತ್ತೆ ಉಳುಮೆ ಮಾಡ್ತೀರಿ? ಹಾ ಸರ್, ಆಗಿನ ಮಳೆಗಾಲ ಇರಲ್ವಲ್ಲ ಸರ್, ನೀರ್ ಹೊಡ್ಕೊಂಡು ಉಳುಮೆ ಮಾಡಿ ಒಳ್ಳೆ ಅದಕ್ಕೆ ತಂದು ರಾಗಿ ಬಿತ್ತಿದೀವಿ. ಬಿತ್ತನೆ ಮಾಡ್ಬಿಡ್ತೀರಾ ನಾಟಿ ಮಾಡ್ತೀರಾ? ಇಲ್ಲ, ಬಿತ್ತನೆ ಮಾಡ್ತೀವಿ ಸರ್. ನಾಟಿಗೆ ಆಳು ಸಿಕ್ಕಲ್ಲ ಸರ್ ಇವಾಗ, ಬಿತ್ತನೆ ಮಾಡ್ತೀವಿ. ಬಿತ್ತನೆ ಮಾಡೋದೇ ಒಳ್ಳೇದು ಅಂತೀರಾ? ಬಿತ್ತನೆ ಎಲ್ಲ ನಾಟಿ ಒಳ್ಳೇದು ಸರ್. ಲೇಬರ್ ಪ್ರಾಬ್ಲಮ್ ಇಂದ ಈಗ 10 ಜನ ಕೆಲಸ ಆಗದೆ 2 ಜನ ಕರ್ಕೊಂಡು ಬಿತ್ತಿಸ್ತೀವಿ. ಇನ್ನೇನ್ ಮಾಡ ಸರ್, ಲೇಬರ್ ಪ್ರಾಬ್ಲಮ್ ಅಲ್ಲ. ನೀವೇನು ಮೊದಲು ಜೋಳ ಹಾಕಿದಾಗ ಅವರೇ ತಣ್ಣೀರ್ ಇರುತ್ತೋ ಅದೆಲ್ಲ ಹಂಗೆ ಇರುತ್ತೆ? ಹಂಗೆ ಇರುತ್ತೆ ಸರ್. ಅಕ್ಕಡಿ ಬಿಟ್ಕೊಂಡಿರ್ತೇವೆ, ಅದಕ್ಕೆ ಔಷಧಿ ಹೊಡ್ಕೊಂತ ಇರ್ತೀವಿ ಮನೆಗೆ ಆಗ್ಬೇಕು ಅಂತವ. ಈಗ ಅದನ್ನ ಫೆಬ್ರವರಿ ಹಿಂಡಿ ಕಟಾವ್ ಆಗುತ್ತೆ, ಪೂರ್ತಿ ಕಟಾವ್ ಆಗುತ್ತೆ. ಅದು ಕತ್ತಿಸ್ಕೊಂಡ್ಬಂದು ಅದನ್ನ ಚಾಪ್ ಕಟ್ರಿ ಕೊಟ್ಟು ಓರಿ ಮೇವು ಮಾಡ್ಕೊಂತೀವಿ ಅದನ್ನ. ರಾಗಿ ಬಿತ್ತನೆ ಮಾಡಿದ್ಮೇಲೆ ಏನೇನ್ ಕೆಲಸ ಮಾಡ್ತೀರಾ ಅದಕ್ಕೆ? ಸರ್, ರಾಗಿ ಬಿತ್ತಿದ್ದು 15 ದಿವಸಕ್ಕೆ ಅಲ್ಬೆ ಅಂತ ಬರುತ್ತೆ, ಅದು ಅಲ್ಬೆ ಹೊಡ್ಕೊಂತೀವಿ 2 ಸರಿಯ. ಅಲ್ಬೆ ಹೊಡ್ಕೊಂಡು 2 ದಿವಸ ಅದು ಸ್ವಲ್ಪ ಸಣ್ಣ ಹೋಗಿರುತ್ತಲ್ಲ ಮಳ್ಳಕ್ ಬಿಡ್ತೀವಿ. ಆಮೇಲೆ ಜೋಡ್ ಗುಂಟೆ ಹುಡ್ಕೊಂಡು ಅರ್ಥ ಹೊಡಿದೀವಿ ಸರ್. ಅರ್ಥ ಹೊಡೆದ್ಮೇಲೆ ಯೂರಿಯಾ ಚೆಲ್ತೀವಿ ಸರ್. ಯೂರಿಯಾ ಒಂದೇ ಚೆಲ್ಬಾರ್ದು, ಅದ್ರ ಜೊತೆಗೆ 20-20 ಮಿಕ್ಸ್ ಮಾಡ್ಕೊಂಡು ಚೆಲ್ಬೇಕು. ಹಂಗಾದ್ರೆ ಹೊಲದಲ್ಲಿ ಪೌಷ್ಟಿಕಾಂಶ ಫಲವತ್ತತೆ ಚೆನ್ನಾಗಿರುತ್ತೆ. ಬರೀ ಯೂರಿಯಾ ಅಂದ್ರೆ ಕೇಳ್ತಾರೆ 300 ರೂಪಾಯಿ ಜೋರಾಗಿ ಬರುತ್ತೆ ಯೂರಿಯಾ, 1,000 ರೂಪಾಯಿ ಗೊಬ್ಬರ ಹಾಕ್ತಾರಬೇಕು ಅಂತ. 300 ರೂಪಾಯಿ ಬರೀ ಯೂರಿಯಾನೇ ಹಾಕ್ಬಾರ ಸರ್. ಏನ್ ಗೊತ್ತಾ, ಅದು ಭೂಮಿ ಅದು ಏನು ಪೌಷ್ಟಿಕಾಂಶ ಕೊಡಲ್ಲ, ಭೂಮಿಲಿ ತಗೊಂಡು ಬೆಳೆ ಕೊಡುತ್ತೆ. ಬರೀ ಯೂರಿಯಾ ಯಾವತ್ತೂ ಹಾಕ್ಬಾರ್ದು, ಅದ್ರ ಜೊತೆ ಯಾವ್ದಾರ ಮಿಕ್ಸ್ ಮಾಡ್ಕೊಂಡು ಹಾಕಿ ಬಾರಿ ಒಳ್ಳೇದು ಜಮೀನಿಗೆ. ಹಂಗಾಗಿ ಮಿಕ್ಸ್ ಮಾಡ್ಕೊಂಡು ಹಾಕಂತದ್ದು ಒಳ್ಳೇದು. ಯೂರಿಯಾ ಜೊತೆಗೆ ನೀವೇನ್ ಮಿಕ್ಸ್ ಮಾಡ್ಕೊಂಡು ಹಾಕ್ತೀವಿ? 20-20 ಮಿಕ್ಸ್ ಮಾಡ್ಕೇತೀವಿ, ಇಲ್ಲ 10-16 ಅಂತ ಒಂದು ಬರುತ್ತೆ ಸರ್, ಅದನ್ನ ಮಿಕ್ಸ್ ಮಾಡ್ಕೊಂಡು ಹಾಕ್ತೀವಿ. ಹಾಕಿ 2-3 ದಿವಸಕ್ಕೆ ಮಳೆಗರಲ್ವಲ್ಲ, ಮತ್ತೆ ನೀರು ಹೊಡಿಲೇಬೇಕು ಸರ್ ಅದಕ್ಕೆ, ಇಲ್ಲಾಂದ್ರೆ ಗರಿ ಎಲ್ಲ ಸುಟ್ಟು ಹೋಗ್ಬಿಡುತ್ತೆ. ರಾಗಿ ಬಿತ್ತನೆ ಬೀಜ ನೀವೇ ಮಾಡ್ಕೊತೀರ ವರ್ಷ ತರ್ತೀರಾ? ಸರ್, ನಾವು ಸ್ವಂತ ಮನೆಯಲ್ಲೇ ಮಾಡ್ಕೊಂಡು ಬಿತ್ತನೆ ಬೀಜ. ನೀವೇನು ಈ ವರ್ಷ ಹಾಕೊಂಡಿರ್ತೀರ ಅದನ್ನ 1 ವರ್ಷಕ್ಕೂ ಇಟ್ಕೊತೀರಿ? ಕಣದಲ್ಲಿ ಅಳದೆ ಬಿಟ್ಟಿರ್ತೀವಿ ಸರ್. ನಾವು ಒಳ್ಳೆ ರಾಗಿ ಬರುತ್ತಲ್ಲ ಫ್ರೆಶ್, ಆಗ್ಲೇ ಕಣದಲ್ಲಿ ಇಷ್ಟು ಬೇಕು ಅಂತ ನಮಗೆ ತೆಗೆದಿಟ್ಬಿಡ್ತೀವಿ, ಅದ್ ಮತ್ ಬಿತ್ತನೆಗೆ ತೆಗಿಯೋದು. ಅದನ್ನ ಅರ್ಥ ಎಲ್ಲ ಎಷ್ಟ್ ಸರಿ ಹೊಡಿತೀರಿ ಸರ್? ರಾಗಿ ಏನ್ ಜಾಸ್ತಿ ತಗೊಂಡ್ರೆ 2-3 ಸರಿ ಅರ್ಥ ಹೊಡಿತೀವಿ ಅಷ್ಟೇ. ಸಾಕಾಗುತ್ತೆ, ಸಾಕಾಗುತ್ತೆ ಸರ್. ಮತ್ ನೀರ್ ಜಾಸ್ತಿ ಕೇಳುತ್ತೆ, ಬ್ಯಾಸ್ಗೆ ಅಲ್ವಾ ಸರ್, ಮಳೆಗಾಲದಾಗ ಬಂದ್ಬಿಡೋದು ಈ ಬ್ಯಾಸ್ಗೆ ಅಲ್ವಾ, ಹಂಗಾಗಿ ಒಂದ 7-8 ಸರಿ ನೀರ್ ಕೇಳುತ್ತೆ ಸರ್. ಅದು ಏನ್ ಹಾಯ್ ನೀರ್ ಮಾಡ್ತಾರ ಇಲ್ಲ ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ರೆ ಹೆಂಗೆ? ಸ್ಪ್ರಿಂಕ್ಲರ್ ಮಾಡಿದ್ವಿ ಸರ್. ಈಗ ನಿಂತ ಆಯ್ಸಕ್ಕಾಗಲ್ಲ, ನೈಟ್ ಕರೆಂಟ್ 2 ಗಂಟೆ ಬರುತ್ತೆ, ಇಲ್ಲಿ 2 ಗಂಟೆ ಹೋಗಿಲ್ಲ ಕರೆಂಟ್ ಅಲ್ಲಿ ನೀರ್ ಆಯ್ಸಕ್ಕಾಗಲ್ಲ. ಸ್ಪ್ರಿಂಕ್ಲರ್ ಜೋಡಿಸ್ ಬರ್ತೀವಿ, ಒಂದ್ಸರಿ ಹೋಗಿ ನೋಡ್ಕೊಂಡ್ ಬರ್ತೀವಿ ಹೊಡಿತಾ ಇಲ್ಲ ಅನ್ನೋದು. ಇನ್ನೊಂದ್ಸರಿ ಚೇಂಜ್ ಮಾಡ್ತೀವಿ. ಎಷ್ಟು ದಿವಸಕ್ಕೆ ಒಂದ್ಸರಿ ನೀರ್ ಕೊಡ್ತೀರಿ ಸರ್? 4-5 ದಿವಸ ಬೇಕು ಸರ್. ಇವಾಗ 4 ದಿವಸ ಬೇಕೇ ಬೇಕು. 4 ದಿವಸಕ್ಕೆ ಒಂದ್ಸರಿ ನೀರು ಕೊಡ್ಲೇಬೇಕಾಗುತ್ತೆ. ಬಿಸಿಲು ಹೀಟ್ ಜಾಸ್ತಿ ಇದೆಯಲ್ಲ, ಹಂಗಾಗಿ 4 ದಿವಸದೊಳಗೆ ಭೂಮಿ ಅದ ಆರ್ಬಿಡುತ್ತೆ. ಸಾಮಾನ್ಯವಾಗಿ ಎಷ್ಟು ಎಕರೆಗೆ ಹಾಕತ್ತೀರಿ ರಾಗಿಯ ಸರ್? ಅಂದ್ರೆ 10 ಎಕರೆಗೂ ಮಾಡ್ಬೋದು ಸರ್, ಲೇಬರ್ ಸಿಗಲ್ಲ. ನಮ್ ಕೈಲಿ ಎಷ್ಟು ಸಾಮರ್ಥ್ಯ ಇದೆ ಅಷ್ಟು ಮಾಡ್ಕೊತೀವಿ. 2-2.5 ಎಕರೆಗೆ ಮಾಡ್ಕೊಂತೀವಿ ಸರ್ ನಾವು. ಎಷ್ಟು ರಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಳಕೆ ಮಾಡ್ಕೊಂಡು ಉಳಿದಿದ್ದು ಮಾರಾಟ ಮಾಡ್ತೀವಿ. ಉಳಿದಿದ್ದು ಮಾರಾಟ ಮಾಡ್ತೀವಿ ಸರ್, ನಾವು ವರ್ಷ ವರ್ಷ ಮಾರಾಟ ಮಾಡಲ್ಲ, ಸ್ಟಾಕ್ ಇಟ್ಟಿರ್ತೀವಿ. ಇಲ್ಲಿ APMC ಬರುತ್ತಲ್ಲ ಗೌರ್ಮೆಂಟ್ ಕಡೆಯಿಂದ ಬಿಡ್ತಾರಲ್ಲ, ನಬೋರ್ಡಿಗೆ ಒಂದ್ಸರಿ ಟ್ರಾಕ್ಟರ್ ಮೇಲೆ ತುಂಬಿಕೊಂಡು, ನಮ್ಮ ಸ್ವಂತ ಟ್ರಾಕ್ಟರ್ ಇದೆ, ಟ್ರಾಕ್ಟರ್ ಮೇಲೆ ತುಂಬಿಕೊಂಡು ಮಾರ್ ಬರ್ತೀವಿ. ಫಿಕ್ಸೆಡ್ ಫಿಕ್ಸೆಡ್ ರೇಟ್ ಇರುತ್ತಲ್ಲ ಅದಕ್ಕೆ ಉಳಿದಿದ್ದು ನೀವು ಬಳಕೆ ಮಾಡ್ಕೊಂಡು ಬೆಳಗ್ಗೆ ಮಾಡ್ತೀವಿ. ಓರಿ ವರ್ಷ ಹಾಕ್ತೀವಿ, ಕುರಿ ಮರಿ ಕೊಡ್ತೀವಿ ನಮಗೆ, ಮತ್ತೆ ದನಿ ಮೇವು ಚೆಲ್ಕಣಕ್ ಬೇಕು. ಇವಕ್ಕೆಲ್ಲ ನಮಗೆ ಒಂದು 7-8 ಕ್ವಿಂಟಲ್ ರಾಗಿ ಬೇಕಾಗುತ್ತೆ ಸರ್ ವರ್ಷಕ್ಕೆ. ವರ್ಷಕ್ಕೆ ಎಲ್ಲ ನಿಮ್ಮ ದನ ಕರ ಎಲ್ಲ ಸೇರಿ ಸೇರಿ 7-8 ಕ್ವಿಂಟಲ್ ಬೇಕಾಗುತ್ತೆ. ಅಷ್ಟು ಇಟ್ಕೊಂಡು ಉಳಿದಿದ್ದು ಮಾರಾಟ ಮಾಡ್ತೀವಿ ಸರ್. ಜೋಳ ಎಲ್ಲಿ ಮಾರಾಟ ಮಾಡ್ತೀರಿ ಸರ್? ಜೋಳ ಇಲ್ಲಿಗೆ ಬಂದು ತುಂಬ ಹೋಗ್ತಾರೆ ಸರ್. ಈ ಸರಿ ಹೆಂಗ್ ಕೊಟ್ರಿ ಸರ್? 2,250 ರೂಪಾಯಿ ಕೊಟ್ಟು ಸರ್. 2,250 ರೂಪಾಯಿ ಒಳ್ಳೆ ಬೆಲೆ ಅಲ್ವಾ? ಒಳ್ಳೆ ಬೆಲೆನೇ ಸಿಕ್ತು, ಪರವಾಗಿಲ್ಲ ಸರ್. ರೈಟ್ ಬರುತ್ತೆ ಅಂತ ಇಟ್ಟು ಬಟ್ ಬರ್ಲಿಲ್ಲ, ಮತ್ತೆ ರಿವರ್ಸ್ ಆಗಿತ್ತು, ಸ್ವಲ್ಪ ಲಾಟ್ ಇತ್ತಲ್ಲ, ಹಂಗಾಗಿ 2,250 ರೂಪಾಯಿ ಕೊಟ್ಟರು ನಮಗೆ. ಎಲ್ಲ ಒಂದೇ ಸರಿ ಮಾರಾಟ ಮಾಡಿದ್ರೆ? ಇಲ್ಲ ಸರ್, ಮನೆಗೆ ಒಂದ್ 10 ಕ್ವಿಂಟಲ್ ಬಿಟ್ಕೊಂಡು ಇನ್ನೆಲ್ಲ ಮಾರಾಟ ಮಾಡಿದ್ವಿ, ಒಂದೇ ಸರಿ ಕೊಟ್ಟು ಸರ್. ನಾವು ರಾಗಿ ಮಾತ್ರ ನಬಾರ್ಡ್ಗೆ ಮಾರಾಟ ನಬಾರ್ಡ್ಗೆ ಕೊಡೋದು ನಾವು. ಒಂದ್ ವರ್ಷ ಕೊಡಲ್ಲ, ಒಂದ್ 2 ವರ್ಷ 3 ವರ್ಷ ಒಂದ್ 100 ಕ್ವಿಂಟಲ್ ಒಂದ್ 70-80 ಕ್ವಿಂಟಲ್ ತನಕ ಮಾಡ್ಕೊಂಡು ಒಂದ್ಸರಿ ಬಿಟ್ಬಿಡ್ತೀವಿ. ಈ ಸಾರಿ 5,000-5,000 ಸಿಕ್ಕಿ ನಾವು ಎಕಡೆಗೂ ಸಿಕ್ಕಲ್ಲ. ಒಂದ್ 2-3 ಲಕ್ಷ ಬಂಡವಾಳ ಆದ್ರೆ ಎಕಡಿಕಾರ ಒಂದ್ ಏನಕಾರ ಒಂದ್ ಬಂಡವಾಳಕ್ಕಾಗತ್ತೆ ಲೆಕ್ಕಾಚಾರಕ್ಕೆ ಒಂದ್ಸರಿ ಬಿಟ್ಬಿಡ್ತೀವಿ ಸರ್. ಒಟ್ಟಾರೆ ನಿಮ್ಮ ಬೆಳೆ ಏನಿದೆಯೋ ಅದು ಕೊಟ್ಟಿಗೆ ಗೊಬ್ಬರದ ಮೇಲೆ ನಿಂತಿದೆ. ಹಾ ಸರ್, 100-100 ರೈತರು ನಂದು ಅಂತಲ್ಲ, ಯಾವ್ದೇ ರೈತರ ಬೆಳೆದ್ರು ಮೇನ್ ಕೊಟ್ಟಿಗೆ ಗೊಬ್ಬರದ ಮೇಲೆ ಹೊಲ ನಿಲ್ಲದು, ಬೆಳೆ ನಿಲ್ಲದು, ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ನಿಲ್ಲಲ್ಲ ಸರ್. ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಹಾಕಿದ್ರೆ ನಾವ್ ಯಾವ್ದು ಬೆಳೆದ್ರು ಚೆನ್ನಾಗಿ ಬರ್ತದೆ, ಟಾಪ್ ಅಂಡ್ ಟಾಪ್ಗೆ ಬೆಳಿಬಹುದು ಸರ್. ಪ್ಲಸ್ ಯಂತ್ರೋಪಕರಣ ಕೆಲಸ ಇದ್ದಷ್ಟು ಬೆಳೆ ಕುಂಠಿತವಾಗುತ್ತೆ ಹೊರತು ಟಾಪಕ್ ಬರಲ್ಲ. ಎತ್ತಿನ ಕೆಲಸ ಇದೆ ಸರ್, ಅದ್ರ ಮುಂದೆ ಯಾವ ಕೆಲಸನೂ ಇಲ್ಲ. ಎತ್ತು ಇಟ್ಕೊಂಡು ನಾವು ಹರತೆ ಹೊಡೆಯೋದಾಗ್ಲಿ, ಸಾಲ ಹುಡ್ಕೊಳ್ಳೋದಾಗ್ಲಿ, ಈ ತರದವೆಲ್ಲ ಮಾಡುದು ಅಂತ ಅಂದ್ರೆ ಒಳ್ಳೆ ಇಳುವರಿ ಬರುತ್ತೆ. ಟಾಪ್ ಇಳುವರಿನೇ ಬೆಳಬಹುದು ಸರ್. ನನ್ನ ಪ್ರಕಾರ ನಾನು ಯಾವತ್ತು ಜೋಳ ಹಾಕಿದ್ದೆ ಅವತ್ತೇ ಜೋಳ ಹಾಕ್ತಾರೆ. ಒಂದು ಬ್ಯಾಗಿಗೆ 10-12 ಕ್ವಿಂಟಲ್ ಹದಿನೈದು ಕ್ವಿಂಟಲ್ ಟಾಪ್ ಬೆಳೆದಿದ್ದಾರೆ ನನ್ನ ಜೊತೆಲಿ ಹಾಕ್ತಾರೆ. ಮುರಿಯೋ ತನಕ ನಾವು ಎತ್ತಿನ ಕೆಲಸನೇ ಮಾಡಿರೋದು. ನಾವು ಒಂದ್ ಎಕರೆಗೆ 30-35 ಕ್ವಿಂಟಲ್ ತನಕ ಬೆಳೆದಿದ್ದೀವಿ. ದನಕರುಗಳೆಲ್ಲ ಎಷ್ಟು ಸಾಕೊಂಡಿದ್ದೀರಿ ಗಣೇಶ್ ಸರ್? ನಮ್ಮ ಒಂದ್ ಜೊತೆ ಓರಿ ಇದಾವೆ, ಒಂದ್ ಬೀಜ್ ದೋರಿ ಇದೆ, 4 ಸಿಂಧಿ ಹಸ ಇದಾವೆ, ಒಂದ್ ನಾಟಿ ಹಸು ಇದೆ ಸರ್. ನಾಟಿ ಹಸು ಮನೆ ಹಾಲಿಗೋಸ್ಕರ ಇಟ್ಕೊಂಡಿದ್ವಿ. ನಾಟಿ ಹಸಿನ ಹಾಲು ಏನಿರ್ತದೆ ಅದೆಲ್ಲದನ್ನು ಮನೆಗೆ ಬಳಕೆ ಮಾಡ್ಕೊತೀವಿ ಸರ್. ಪಾಪು ಇದೆಲ್ಲ ಮನೆಯಲ್ಲಿ, ನಾನು ನಮ್ಮಅಪ್ಪ ನಮ್ಮ ಅಜ್ಜಿ ನನ್ನ ಹೆಂಡತಿ ನನ್ನ ಪಾಪಗೋಸ್ಕರ ಮನೆ ಹಾಲು ಕರೆಕ್ಟ್ ಆಗುತ್ತೆ ಸರ್. ಅದು ಇನ್ ಉಳಿದಿದ್ದೆಲ್ಲ ಏನ್ ಮಾಡ್ತೀವಿ ಸರ್? ನಾವು ಈ ಹೋರಿಗಳನ್ನ ಎಷ್ಟು ವರ್ಷದಿಂದ ಸಾಕಾಣಿಕೆ ಮಾಡ್ತಿದ್ರು ಸರ್? ನಾವು ನಮ್ಮಅಪ್ಪರ್ ಗೊತ್ತಿಲ್ಲ, ನಮ್ಮಅಪ್ಪರ್ ಹಿಂದೆ ಕಟ್ಟಿದ್ರಂತೆ. ಈಗ ನಮ್ ಫೀಲ್ಡ್ ಬಂದ್ಮೇಲೆ ನಾವು 20 ವರ್ಷದಿಂದ ಕಟ್ತಾ ಇದೀವಿ ಸರ್. 20 ವರ್ಷದಿಂದ ನಿಮ್ಗೆ ಯಾಕೆ ಹೋರಿಗಳು ಸಾಕ್ಬೇಕು ಅಂತ ಅನಿಸ್ತು ಸರ್? ಊರಲ್ಲೆಲ್ಲ ಆಡ್ಕೊಂಡವ್ರು, ಅವ್ರಪ್ಪ ಹಂಗ ಬಾರ, ಅವ್ರಪ್ಪ ಸಣ್ಣ ಕರುಗಳಿಗೆ ಐತನ ಹಿಂಗೆ ಹಿಂಗೆ ಅನ್ನಾರ, ನಮಗೆ ಹುಚ್ಚಿರ್ಲಿಲ್ಲ. ಒಂದ್ಸರಿ ಗಣಪತಿ ಫಂಕ್ಷನ್ ಗೆ ಓರಿ ಉಡ್ಬೇಕಾದ್ರೆ ಊರಲ್ಲೇನೋ ಮಾತುಕತೆ ಬಂದು, ಆ ಉದ್ದೇಶಕ್ಕೋಸ್ಕರ ನಾನು ಓರಿ ಉಡ್ಲೇಬೇಕು ಅನ್ನೋ ಕಾರಣಕ್ಕಾಗಿ 1.5 ವರ್ಷದ ಕರೆ ಇತ್ತು ಸರ್ ನಮ್ಮೂರಲ್ಲಿ. ಅದನ್ನ ನೀಟಾಗಿ ಸಾಕಿ 1.5 ವರ್ಷದಲ್ಲಿ ಅಕ್ಕರವ ಊರಲ್ಲಿ ಆಟ ಮಾಡಿ ಗಣಪತಿ ಗಾಡಿ ಹುಡಿದ್ದೆ. ಅಲ್ಲಿಂದ ಯಾರಿಗೂ ಬಿಟ್ಕೊಡಕ್ ಬಿಡ್ಲಿಲ್ಲ. ಈ ವರ್ಷ ನಮ್ಮೂರಲ್ಲಿ ನಾನೇ ಗಣಪತಿ ಹುಡ್ತಾರದು. ವರ್ಷ ವರ್ಷ ಗಣಪತಿಗೆ ಗಾಡಿ ಹುಡ್ಕೊಂಡೆ ಮಾಡ್ತೀರಾ ಸರ್? ಗಣಪತಿನೇ ಹುಡ್ತದ. ಹಾಸನ್ ಡಿಸ್ಟಿಕ್ ಬೇಕಾದ್ರೆ ಹೇಳ್ಬೇಕು ಅಂದ್ರೆ ಕೆಲವರು ಗೊತ್ತಿಲ್ಲ, ಗೊತ್ತಿರೋ ನೋಡ್ರೆ ಹೇಳ್ತಾರೆ ಹಾಸನ್ ಡಿಸ್ಟಿಕ್ ನಂಬರ್ 1 ಸರ್. ಅದು ಸಾಮಾನ್ಯವಾಗಿ ಎಲ್ಲ ಟ್ರಾಕ್ಟರ್ ಅಲ್ಲಿ ಇದ್ ಮಾಡ್ತಾರಲ್ಲ? ಇಲ್ಲ ಸರ್, ನಮ್ದು ಹಳ್ಳಿ ಸಂಪ್ರದಾಯ ಸರ್, ಹಳ್ಳಿ ಸಂಪ್ರದಾಯದಿಂದಲೇ ಬಂದ್ಬಿಟ್ಟಿದ್ದು. ಮೊದ್ಲಿಂದ ಬಂದಿದೆ ಹಂಗೆ ಉಳಿಸ್ಕೊಂಡಿದ್ದಾರೆ. ನಮ್ಮ ಅಪ್ಪರ್ ಕಲರ್ ಮಾಡಿದ್ರಂತ ಅಷ್ಟು ಅರೇಂಜ್ಮೆಂಟ್ಸ್ ಇರ್ತಾರಲ್ಲ, ಈಗ ನಾವು ಟ್ರೆಂಡಿಂಗ್ ಅಲ್ಲಿ ಬಂದವಲ್ಲ ಸ್ವಲ್ಪ ಅರೇಂಜ್ಮೆಂಟ್ ಜಾಸ್ತಿ ಮಾಡ್ತೀವಿ. ಈ ಎತ್ತುಗಳನ್ನ ಹೆಂಗೆ ಸಾಕಾಣಿಕೆ ಮಾಡ್ತಾರೆ ವರ್ಷ ಪೂರ್ತಿ ಸರ್? ಇವನ್ನ ಮೇನ್ ಹಸಿರು ಬಿಡೋದು ನಾವು 2-3 ತಿಂಗಳು ಅಷ್ಟೇ ಸರ್. ನತ್ತಿ ಬರುತ್ತೆ ಗೊತ್ತಾ ಜೋಳದ್ದು, ನತ್ತಿ ಹೊಡೆಯ ಟೈಮ್ ಯಾಕೆಂದ್ರೆ ಅವಕ್ಕೆ ಹೊಟ್ಟೆ ತುಂಬಾ ಮೇವು ಸಿಗ್ಬೇಕು. ಹಸಿರು ಆಗ್ತಿದ್ರೆ ಒಂದ್ ವಾರ ಹಸಿರು ಹಾಕೋದು, ಒಂದ್ ವಾರ ಒಣಲು ಹಾಕೋದು, ಈ ಕೆಲಸ ಮಾಡಬಾರ್ದು. ಕೊಟ್ಟರೆ ಕಂಟಿನ್ಯೂಸ್ ಆಗಿ ಹಸಿರು ಕೊಡಬೇಕು, ಇಲ್ಲ ಕಂಟಿನ್ಯೂಸ್ ಆಗಿ ಒಣಲು ಕೊಡಬೇಕು. ಹಂಗಾಗಿ ನಾವು ಒಂದ್ 3 ತಿಂಗಳು ಯಥಾವತ್ತಾಗಿ ಮೇವು ಸಿಗುತ್ತಲ್ಲ ಅವಾಗ ಹಸಿರಿ ಬಿಡ್ತೀವಿ, ಇನ್ ಬಾಕಿ ಅಂತ ಒಣಮೇವಲ್ಲ ಸರ್ ಮೇಂಟೈನ್ ಮಾಡೋದು ನಾವು. ಬೇರೆ ಇನ್ನೇನು ಕೊಡ್ತೀರಾ ಅದಕ್ಕೆ ಸರ್? ಹಿಂಡಿ ಕೊಡ್ತೀವಿ, ಕಡಲೆಕಾಯಿ ಹಿಂಡಿ ಕೊಡ್ತೀವಿ, ರವೆ ಬೂಸ, ಗೋಧಿ ಬೂಸ, ಪಾಲಿಸ್ ತವಡ ಅಂತ ಬರುತ್ತೆ, ಆಮೇಲೆ ಅಕ್ಕಿ ನುಚ್ಚು ಕೊಡ್ತೀವಿ. ನಾವು ಜೋಳ ಮನೇಲಿ ಇಟ್ಕೊಂಡಿರ್ತಿವಲ್ಲ, ಇವನ್ನೆಲ್ಲ ಓಡಿಸಿ ಕೆಲವು ಟೈಮಲ್ಲಿ ಬೆಳಗ್ಗೆ ಕೊಡ್ತೀವಿ, ಸಂಜೆ ಕೊಡ್ತೀವಿ, ಕೆಲಸ ಇದ್ದ ಟೈಮಲ್ಲಿ, ಇಲ್ಲ ಅಂದ್ರೆ ಒಂದು ಟೈಮ್ ಕೊಡ್ತೀವಿ. ಇವನ್ ಡೈಲಿ 2-3 ಸೇರಿ ಕೊಡ್ತೀವಿ ಸರ್. ಎಷ್ಟು ವರ್ಷಕ್ಕೊಂದ್ಸರಿ ಎತ್ತುಗಳು ಬದಲಾವಣೆ ಮಾಡ್ತೀರಿ ಸರ್? 4-5 ವರ್ಷ ನಾವು ಅಲ್ಲಿ ತನಕ ಮಾರಲ್ಲ ಸರ್. ಒಂದ್ 4 ವರ್ಷ ಇಟ್ಕೊತೀರಿ ತಂದಿದ್ದೀನಿ ಸರ್? ಇಟ್ಕೊಂತೀವಿ. 4 ವರ್ಷ ಆದ್ಮೇಲೆ ಎಲ್ಲಿ ಮಾರಾಟ ಮಾಡ್ತೀರಿ ಸರ್? ಅವರೇ ಹುಡ್ಕೊಂಡ್ ಬರ್ತಾರೆ. ಇವಾಗಲೂ ತಂದು ಆಲ್ರೆಡಿ ನಾನು 3 ತಿಂಗಳಾಗಿತ್ತು, 4 ತಿಂಗಳಾಗಿತ್ತು. ಕೊಡಿ ನಮಗೆ ಓರಿ, ನಿಮ್ಮ ಫಂಕ್ಷನ್ ಬೇಕು, ನಿಮ್ಮ ಚೆನ್ನಾಗಿ ಬರ್ತವೆ, ಎದರಲ್ಲ ಬಾರಿ ಫಂಕ್ಷನ್ ಮಾಡಿದೆ ಸರ್ ನಮ್ಮ ಓರಿ. ಬಂದು ಅವರೇ ಕೇಳ್ತಾರೆ ನೀವು ಕೊಂದಿರೋದಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತೀವಿ ಓರಿ ಕೊಡಿ ಅಂತ ಕೇಳ್ತಾರೆ. ನಾವು ಕೊಡಲ್ಲ ಸರ್ ಒಂಥರ ಹೊಂದ್ಕೊಂಡಿರ್ತಾವಲ್ಲ, ಆಮೇಲೂ ಮಾರಬಾರ್ದು ಅಂತ ಇರ್ತೀವಿ ಸರ್. ದಪ್ಪ ದುಡ್ಡನವಲ್ವಾ, ಕೆಲವ್ರು ಕಣ್ಣು ಸರಿ ಇರಲ್ಲ, ಬಂಡವಾಳ ಹಾಕಿರ್ತಾವಲ್ಲ, ಭಯ ಬಿಟ್ಟು ಕೊಡ್ತೀವಿ. ಸಾಮಾನ್ಯವಾಗಿ ತರುವಾಗ ಹೇಳ್ತೀರಿ ಸರ್? ನಾವು ಒಂದ ಹುಡುಕಲ್ಲ ಸರ್, ನಾವು ಸಂತಕ್ ಜಾಸ್ತಿ ಹೋಗೋದು ಕಮ್ಮಿ, ನಾವು ಹಳ್ಳಿ ಮೇಲೆ ಹುಡುಕ್ತೀವಿ ಸರ್. ಯಾಕೆಂದ್ರೆ ನಮ್ಮಲ್ಲಿ ಎಲ್ಲರೂ ಹಿಡಿಬೇಕು, ನಾನು ಹಿಡಿಬೇಕು, ನಮ್ಮ ಅಪ್ಪನ ಹಿಡಿಬೇಕು, ನನ್ನ ಹೆಂಡತಿ ಹಿಡಿಬೇಕು, ಒಂದು ಅಜ್ಜಿ ಇದೆ, ಆ ಅಜ್ಜಿನೂ ಹಿಡಿಬೇಕು. ಆ ಉದ್ದೇಶಕ್ಕೋಸ್ಕರ ಅವ್ರ ಮನೆಯಲ್ಲಿ ಅವ್ರ ಮನೆ ಹಿಡಿಸಿ ಆಯುತ್ತೋ ವದಿಯುತ್ತೋ ಎಲ್ಲ ಚೆಕ್ ಮಾಡಿ ಇಟ್ಕೊಂಡ್ಬರ್ತೀವಿ ಸರ್ ನಾವು. ಎಲ್ಲಿ ಹೋಯ್ತಾರ ಹಳ್ಳಿ ಮೇಲೆ ಅಂತ ಅಂದ್ರೆ ಸರ್, ನಾವು ಚಂದ್ರಾಯಪಟ್ಟಣ ಜಾಸ್ತಿ ಹೋಗುತ್ತೆ ಸರ್. ಆ ಕಡೆ ಚೆನ್ನಾಗಿರೋ ಎತ್ತುಗಳು ಇರ್ತವೆ, ಆ ಕಡೆ ಜಾತಿ ಕುಲ ನೀಟ್ ಆಗಿರುತ್ತೆ ಸರ್. ಸಾಮಾನ್ಯವಾಗಿ ಹಳ್ಳಿಕಾರ ತರ್ತೀರ ಇಲ್ಲ ಬೇರೆ ಬೇರೆ ತರ ತರ್ತೀರ? ನಾನ್ ಕಟ್ಟಿರೋ ನಮ್ಮ ಅನ್ಬೋದು, ಹಳ್ಳಿಕಾರ ಬಿಟ್ಟರೆ ಬೇರೆ ಕಟ್ಟೇ ಇಲ್ಲ. ಮುಂದ್ ಕಟ್ಟೋದಿಲ್ಲ ಸರ್, ಅದೇ ಬೇಕು ನಮಗೆ. ಏನ್ ಹಳ್ಳಿಕಾರದ ಏನ್ ವಿಶೇಷತೆ ಸರ್? ಅದ್ರ ಗತ್ತೆ ಬೇರೆ ಸರ್, ಅದ್ ನೋಡ್ತಾ ಇದ್ರೆ ಅದ್ ಹೊಡ್ಕೊಂಡ್ ಹೋಗ್ತಾರೆ ಅದ್ರ ಖುಷಿನೇ ಬೇರೆ ಸಿಗುತ್ತೆ ನಮಗೆ. ಸರ್ ಟ್ಯಾಕ್ಟರ್ ನಂದಿದೆ, ನಾನ್ ಟ್ಯಾಕ್ಟರ್ ಹೋದ್ರೆ ಖುಷಿ ಸಿಗಲ್ಲ, ಎತ್ತಿನ ಗಾಡಿ ಹುಡ್ಕೊಂಡ್ ಸರ್ಕಲ್ಗೆ ಹೋಗಿ ಬಂದ್ರೆ ಅದ್ರ ಫೀಲ ಬೇರೆ ಬರುತ್ತೆ ಸರ್ ನಮಗೆ. ಅದಕ್ಕೋಸ್ಕರ ಎತ್ತು ಬೇಕು ಅಂತ ಹೇಳಿ. ಎತ್ ಬೇಕೇ ಬೇಕು ಸರ್, ನಮ್ಮ ಮಕ್ಳು ಫೀಲ್ಡ್ ಗೊತ್ತಿಲ್ಲ, ನಮ್ಮ ಅಪ್ಪರು ಸ್ವಲ್ಪ ಮಟ್ಟಿ ಮಾಡಿದ್ರು, ನಾನು ತಕ್ಕ ಮಟ್ಟಿಗೆ ಉಳಿಸಿದೀನಿ ಸರ್ ಅದನ್ನ. ಎತ್ತು ಕೊಂಬಲಿ ಭಾರಿ ಲಕ್ಷಣ ಇರ್ತದೆ. ಕೊಂಬ ಹೆಂಗ್ ತಿತ್ತೀರಿ ಸರ್? ಕೊಂಬ ಸಣ್ಣ ಕರಿನಲ್ಲ, ಆದ್ರೆ ಈಗ ನಮ್ಮಲ್ಲಿ 10 ತಿಂಗಳ ಕರ ಇದೆಲ್ಲ, ಆ ಕರ್ಗಳು ಕೊಂಬ ನಾವು ತಿತ್ಕಂತೀವಿ, ಗಾಜಲ್ ಎರಡು ಎಣ್ಣೆ ಹೆಚ್ಚಿ ಲೆವೆಲ್ ಮಾಡ್ಕೊಂತೀವಿ. ಈಗ ದೊಡ್ಡವ್ ತಂದಿರ್ತೀವಲ್ಲ, ಇವಕ್ಕೆ ಲೆವೆಲ್ ಸಿಗಲ್ಲ ಅಂದ್ರೆ ಆ ಕೊಂಬ ಮುರಿಯರೇ ಬೇರೆ ಇರ್ತಾರೆ, ಅವ್ರನ್ನ ಕರೆಸ್ತೀವಿ ಸರ್ ನಾವು. ಎಲ್ಲಿ ಎಲ್ಲಿರ್ತಾರ ಅವರು? KR ಪೇಟೆ ಇದಾರೆ ಸರ್, ಪರಿಚಯರು, ಅವ್ರನ್ನ ಕರೆಸ್ತೀವಿ ನಾವು. ಅವ್ರು ಬಂದು ಎಲ್ಲ ನೀಟಾಗಿ ಮಾಡ್ಕೊಟ್ಟು ಹೋಗ್ತಾರೆ ಸರ್, ಮಾಡ್ಕೊಟ್ಟು ಹೋಗ್ತಾರೆ. ಬಂದ್ಕೊಳ್ಳಿ ಏಕ್ ಕೊಂಬ ಮುರಿಯಲ್ಲ ಅವರು, ನಾವು 2 ದಿವಸ ಉನ್ನ ಮೇವ್ ಗಿಡಿಸಬೇಕಾಗತ್ತೆ. ನಾವು ನೀರು ಮಾತ್ರ ಕೊಡಬೇಕು, ಜಾಸ್ತಿ ಮೇವ್ ಕೊಡಂಗಿಲ್ಲ, ಹಿಂಡಿ ಕೊಡಂಗಿಲ್ಲ, ಯಾಕೆಂದ್ರೆ ಕೆಡುತ್ತೀವಲ್ಲ ಆ ಉಸಿರು ಗಟ್ಟಿಬಿಡ್ತವೆ. ಹಂಗಾಗಿ 1 ದಿವಸ ಒಂದ್ ನೈಟ್ 1 ಡೇ ಅನ್ನೋದಕ್ಕೆ ಮೇವ್ ಹಾಕಲ್ಲ, ಆಮೇಲೆ ಬಂದು ರೆಡಿ ಮಾಡಿ ಕೊಟ್ಟೋತಾರೆ. ಒಂದ್ ವಾರ ಮಾತ್ರ ಬಾರಿ ಕೇರ್ಫುಲ್ ಆಗಿ ಮುಡಿಕೋಬೇಕಾಗುತ್ತೆ. ಎಷ್ಟು ದಿವಸಕ್ಕೆ ಒಂದ್ಸರಿ ಇದು ಮಾಡಿಸಬೇಕಾಗುತ್ತೆ? ಏನ್ ಸರ್ ಕೊಂಬು? ಇಲ್ಲ ಸರ್ ಹಂಗ್ ಬರಲ್ಲ, ಎಷ್ಟು ದಿವಸಕ್ಕೆ ಅಂತಲ್ಲ, ಒಂದ್ಸರಿ ಮಾಡ್ಕೊಂಡ್ರೆ ಅದು ಬಾರಿ ನೀಟಾಗಿ ಕಾಪಾಡ್ಕೊಂಡ್ರೆ ಲೈಫ್ ಟೈಮ್ ಅದೇ ಇರುತ್ತೆ ಸರ್. ಒಂದ್ಸರಿ ಮಾಡಿಸ್ಬಿಟ್ರೆ ಸಾಕು, ಕರುಗಳಾದ್ರೆ 2 ಸರಿ ಕೇಳ್ತವೆ, ದೊಡ್ಡ ಎತ್ತಾರ ಒಂದ್ಸರಿ ನೀಟಾಗಿ ಮೇಂಟೈನ್ ಮಾಡ್ಕೊಬಿಟ್ರೆ ಲೈಫ್ ಟೈಮ್ ಇರುತ್ತೆ ಸರ್ ಅದು. ಎತ್ಗಳಲ್ಲಿ ಕೃಷಿ ಕೆಲಸಗಳು ಏನೇನು ಮಾಡ್ತಾರೆ ಗಣೇಶ್ ಸರ್? ಎಲ್ಲ ತರದ್ದು ಮಾಡ್ತೀವಿ, ಸಾಲ ಹೊಡಿತೀವಿ, ಅರ್ತೆ ಹೊಡಿತೀವಿ, ಅಲ್ಬೆ ಹೊಡಿತೀವಿ, ಕುಂಟೆ ಹೊಡಿತೀವಿ, ಬಿತ್ತನೆ ಮಾಡ್ತೀವಿ, ಮರ ಹೊಡಿತೀವಿ, ಎನಿ ಒನ್ ಕೆಲಸ, ಎತ್ತಿನ ಕೆಲಸ ಸರ್. ಟ್ರ್ಯಾಕ್ಟರ್ ಮಾತ್ರ ಹೊಡೆಯದಷ್ಟೇ, ಬೆಳೆ ಏನ್ ಬೆಳೆದ್ರು ನಾವ್ ಎತ್ತಲೇ ಸರ್ ಬೆಳೆಯೋದು. ಎಲ್ಲದಕ್ಕೂ ಚೆನ್ನಾಗಿ ಪಳಸ್ಕೊಂಡಿರ್ತೀರಾವ? ಎಲ್ಲ ಪಳಸ್ಕೊಂಡಿದ್ದೀವಿ ಸರ್. ಈ ಸಾಲ ಎಲ್ಲ ಅದ್ರಲ್ಲೇ ಹೊಡಿತೀವಿ ಸರ್, ಬಾರಿ ನೀಟಾಗಿ ಹೋಗ್ತದೆ ಸಾಲಿಗೆಲ್ಲ. ಸಾಮಾನ್ಯವಾಗಿ ಟ್ರ್ಯಾಕ್ಟರ್ ಇಟ್ಕೊಂಡರು ದನಕರುಗಳೆಲ್ಲ ಬಿಟ್ಬಿಡ್ತಾರೆ, ಅದ್ರ ಜೊತೆಗೆ ಅವ್ರ ಏನು ಕುಂಟೆ ಹತಾರ ಸಾಮಗ್ರಿ ಇರ್ತವೆ ಎಲ್ಲಾನು ಬಿಟ್ಬಿಡ್ತಾರೆ. ನೀವು ಟ್ರ್ಯಾಕ್ಟರ್ನು ಇಟ್ಕೊಂಡಿದ್ದೀರಿ, ಎತ್ಗಳನ್ನೂ ಇಟ್ಕೊಂಡಿದ್ದೀರಿ, ಜೊತೆಗೆ ಕುಂಟೆನೂ ಇಟ್ಕೊಂಡಿದ್ದೀರಿ, ನೇಗಿಲನ್ನು ಇಟ್ಕೊಂಡಿದ್ದೀರಿ, ಮರ ಇಟ್ಕೊಂಡಿದ್ದೀರಿ, ಹಲ್ಬೆ ಇಟ್ಕೊಂಡಿದ್ದೀರಿ, ಎಲ್ಲವನ್ನೂ ಒಳ್ಳೆ ಸುಸ್ಥಿತಿಲಿ ಇಟ್ಕೊಂಡಿದ್ದೀರಿ, ಏನು ಅದ್ರ ಬಗ್ಗೆ ಅಷ್ಟೊಂದು ಪ್ರೀತಿ ನಿಮಗೆ? ಸರ್ ನಾವು ಏನೇ ಟ್ರ್ಯಾಕ್ಟರ್ ಕೆಲಸ ಮಾಡಿದ್ರು ಎತ್ತಲ್ಲಿ ಕೆಲಸ ನಮ್ಮ ಮನಸ್ಸಿಗೆ ತೃಪ್ತಿ ಸಿಗುತ್ತೆ ಸರ್. ಅದು ಅಡೆಮೂಲೆ ಒಡೆಯೋದಾಗಲಿ, ಅದು ನೀಟಾಗಿ ಕೆಲಸ, ಎತ್ತು ಅಡೆಮೂಲೆ ಹತ್ತಿ ಹೋದ್ರೆ ಅಲ್ಲೆಲ್ಲ ನೆಲ ಒಂದ್ ಸಮ ಲೆವೆಲ್ ಬರುತ್ತೆ, ಅದ್ರ ಸ್ಟೈಲೇ ಬೇರೆ. ಕೆಲವೆಲ್ಲ ಟ್ರ್ಯಾಕ್ಟರ್ ಬಂದು ಅರ್ಧ ಹೊಲಕ್ಕೆ ತಿರುಗಿರೆ, ನಂದು ಟ್ರ್ಯಾಕ್ಟರ್ ಇದೆ ಅರ್ಧ ಹೊಲ ಹಿಂಗೆ ತಿರುಗಿ ಮುಗಿದೋಯ್ತು, ಅಡೆಮೂಲೆಲ್ಲ ಒಂದು ಮಾರು ಕೊತ್ತವೆ. ಎತ್ತಿನ ಕೆಲಸ ಇದೆ, ಅಡೆ ಹೋಗ್ಬೇಕು ಅಂದ್ರೆ ಅಡೆ ಹೋಗೇ ಹೋಗುತ್ತೆ. ಮತ್ತೆ ಈ ಟ್ರ್ಯಾಕ್ಟರ್ ಹೊಡಿತಾರೆ ಎಷ್ಟೇ ದಪ್ಪ ಹೊಡೆದ್ರು ದಿಂಡು ಉಳ್ಕೊಂಡೆ ಉಳ್ಕೊಳತ್ತೆ, ಅದು ಎತ್ತಿನ ಬೇಸ ಇದೆಲ್ಲ ಸಣ್ಣ ಒಂದ್ ಇಂಚು ಜಾಗ ಉಳಿಯಲ್ಲ, ಆ ತರ ಕುಳ್ಮೆ ಆಗುತ್ತೆ ಎತ್ತಿನ ಕೆಲಸ. ಅದಕ್ಕೋಸ್ಕರ ಎತ್ತಲೆ ಕೆಲಸ ಮಾಡ್ತೀವಿ, ಎತ್ತಲ್ಲಿ ಇಳುವರಿ ತೆಗಿತೀವಿ ನಾವು. ಈ ಕುಂಟೆ ನೇಗ್ಲೆಲ್ಲ ಅವಲ್ಲ, ಅವಾಗ ಅವಾಗ ರಿಪೇರಿ ಅದು ಇದು ಅಂತ ಬರ್ತಾ ಇರ್ತವೆ, ಕುಂಟೆ ತಾಳ ಹೋಗ್ಬೋದು, ಗುಳ ಹೋಗ್ಬೋದು, ಇವೆಲ್ಲ ಆಯ್ತಾ ಇರ್ತದೆ. ಅವೆಲ್ಲ ಹೆಂಗೆ ಮಾಡ್ಕೊತೀರ? ಯಾಕೆಂತಂದ್ರೆ ಈಗ ಈ ಕೆಲಸ ಮಾಡೋರು ಯಾರು ಇಲ್ಲ ಸರ್. ಕೆಲವೊಂದ್ಸರಿ ಕುಲ್ಮೆ ಇಲ್ಲ ಅಂದ್ರೆ ಪಕ್ಕದೂರ್ಗ ಹೋಗಿ ಮಾಡ್ಸ್ಕೊಳ್ಬೇಕಾಗುತ್ತೆ. ಇವತ್ತು ನಮಗೆ ಕೆಲಸ ಬೇಕೇ ಬೇಕು, ಬೆಳಗ್ಗೆ ಅರ್ಥ ಹೊಡ್ಬೇಕು, ತಿರ್ಗಾ ಮತ್ತೆ ನಾಳೆ ಮಳೆ ಬಂದ್ರೆ ಅವತ್ತಿನ ಕೆಲಸ ಮುಗಿದೋಗುತ್ತಾ? ಪಕ್ಕದೂರ್ಗಾರು ಹೋಗಿ ಮಾಡ್ಸ್ಕೊಂಡೇ ಬರ್ಲೇಬೇಕು ಸರ್ ನಾವು. ಎಲ್ಲಿರ್ತದ ಅಲ್ಲಿ ಹುಡ್ಕೊಂಡು ಹೋಗೋದು, ಹೋಗ್ಲೇಬೇಕು. ನೀವೇನು ಕಲ್ತ್ಕೊಂಡಿಲ್ವ ಕೆಲ್ಸಗಳವ? ಆ ಕಸಬು ಕಲ್ತಿಲ್ಲ ಸರ್. ನಿಮ್ ತಂದೆರು? ಅವ್ರಿಗೂ ಗೊತ್ತಿಲ್ಲ ಆ ಕಸಬು. ನೀವೇ ಒಟ್ಟಿಗೆ ಹೊರಗಡೆ ಹೋಗಿ ಯಾರು ಮಾಡ್ತಾ ಇರ್ತಾರ ಅಲ್ಲಿ ಹೋಗ್ಬಿಟ್ಟು ಮಾಡ್ಕೊಂಡ್ಬರ್ತೀವಿ ಸರ್ ನಾವು. ಇನ್ನೊಂದು ಬೀಜದ ಹೊರನ್ನು ಇಟ್ಕೊಂಡಿದ್ರಿ ಸರ್, ಎಷ್ಟು ವರ್ಷದಿಂದ ಇಟ್ಕೊಂಡಿದ್ರಿ? ಇದು ಆಲ್ರೆಡಿ ಹಸಿನ ಮೇಲೆ ಬಿಡಕ್ ನಿಂತ್ಕೊಂಡು 1 ವರ್ಷ ಆಗಿದೆ. ನಾವು ಸಣ್ಣ ಕರಿನಲ್ಲಿ 6 ತಿಂಗಳು ಕರ ಕೊಡ್ತಾ ಬಂದಿದ್ದೀವಿ ಸರ್ ನಾನು. ಇದಕ್ಕೋಸ್ಕರ ಹೆಂಗೆ? ಇದಕ್ಕೋಸ್ಕರನೇ, ಯಾಕೆಂದ್ರೆ ನಮ್ಮೂರಲ್ಲಿ ಒಂದು ನಾಟಿ ಹಸುಗಳಿದಾವೆ, ಪಕ್ಕದೂರಿಗೆ ಹೊಡ್ಕೋಗಾರ ನಮಗೆ ಒಂಥರ ಬೇಜಾರಾಗೋದು. ಈ ಊರಲ್ಲಿ ಇಷ್ಟೆಲ್ಲ ಓರಿ ಕಟ್ಟಿ ಒಂದು ಬೀಜ ದೊರಿಲ್ಲ, ಊರಿಗೆ ಒಂದು ಗತ್ತೆ ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಒಂದು ಓರ್ ಹೆಂಗಲ್ಲಾರ ಇರಲಿ ಅಂತ ಹೇಳಿ ಒಂದು ಓರ್ ಇಟ್ಕೊಂಡ್ಬಂದು ಒಳ್ಳೆ ಹಸುಗಳು ಬರ್ತಾ ಇದ್ದಾವೆ ಸರ್ ಇಲ್ಲಿ. ಮೊದಲಿಂದ ಮಾಡ್ತಾ ಇದ್ರ ಇಲ್ಲ ಸರ್? ನನ್ನ ಫೀಲ್ಡ್ ಅಲ್ಲಿ ಇದೇ ಫಸ್ಟ್ ಕಟ್ಟಿರೋದು ಓರಿಯ. ನೀವೇ ಮಾಡ್ಬೇಕು ಅಂತ ಅನ್ಕೊಂಡು ಹೊಡ್ಕೊಂಡ್ಬಂದು ಮಾಡ್ತಾ ಇದ್ದೀವಿ. ನಾವೇ ಮಾಡ್ತಾ ಇರೋದು. ದಿವಸ ಚೆನ್ನಾಗಿ ಆಗುತ್ತಾ ಸರ್? ಒಂದೊಂದಿಸ ಬರ್ತಾ ಒಂದಿಸ ಬರಲ್ಲ, ಬಟ್ ಅದ್ರ ಅದಕ್ಕೂ ಖರ್ಚು ಏನಿದೆ ಅದ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ. ಒಟ್ಟಿಗೆ ಲಾಭನು ಸಿಗ್ತಾ ಇದಿಲ್ಲ ಅಂತಲ್ಲ, ಒಟ್ಟಿಗೆ ಅದು ಸಾಕಿದಕ್ಕೆ ನಮಗೇನು ಮೋಸ ಆಗಿಲ್ಲ ಸರ್. ಬಟ್ ಅದ್ರದೊಂದು ಕಷ್ಟ ಅಂದ್ರೆ ಒಬ್ಬರೇ ಹಿಡಿಬೇಕು, ಬೇರೆ ಯಾರು ಮುಟ್ಟಂಗಿಲ್ಲ. ನೀವೇ ಹಿಡಬೇಕಾ? ನಾವೇ ಹಿಡಬೇಕು, ನಮ್ಮ ಅಪ್ಪರನ್ನು ಬಿಡಲ್ಲ. ನೀವೇ ಹಿಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರಿ? ಹೌದು ಸರ್. ಸಾಮಾನ್ಯವಾಗಿ ಹಸುಗಳು ಬಂದ್ರೆ ಎಷ್ಟು ಚಾರ್ಜ್ ಮಾಡ್ತೀರಿ ಸರ್? 300 ರೂಪಾಯಿ ಮಾಡಿದ್ವಿ ಸರ್. 300 ರೂಪಾಯಿ? 300 ರೂಪಾಯಿ ಬೇಕಾಗತ್ತಲ್ವಾ? 300 ರೂಪಾಯಿ ಬೇಕಾ ಸರ್? ಕೋಳಿ ಮೊಟ್ಟೆ ಒಯ್ತೀವಿ, ಉದ್ನಿ ಇಟ್ಟು ಕೊಡ್ತೀವಿ, ಬೆಳಿಗ್ಗೆ ಸಂಜೆ ಹಿಂಡಿ ಕೊಡ್ತೀವಿ, ಹಸ ಬರ್ಲಿ ಬಿಡ್ಲಿ ಡೈಲಿ, ಅದಕ್ಕಾಗಿ ಹತ್ತು ಕೋಳಿ ಸಾಕೊಂಡಿದ್ವಿ. ಊರಿಗಾಗಿ ಡೈಲಿ ನಾಟಿ ಕೋಳಿ ಮೊಟ್ಟೆ ಬೇಕು ಸರ್. ಒಂದ್ ಹಸಿ ಮೇಲೆ ಹತ್ತಿರ ಒಂದು ನಾಟಿ ಕೋಳಿ ಮೊಟ್ಟೆ ಬೇಕು ಸರ್. ಓಕೆ, ಹೆಂಗ್ ತಿನ್ನಿಸ್ತಾರೆ ನಾಟಿ ಕೋಳಿ ಮೊಟ್ಟೆ? ಓಡ್ ಬೆರೆಸಿಲ್ಲ ತಿನ್ನಿಸ್ಬೇಕು ಅವನ್ನ, ಯಾಕೆಂದ್ರೆ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ. ಕೆಲವರು ಹೇಳ್ತಾರೆ ಬರೀ ಅದ್ರೊಳಗೆ ಭಂಡಾರ ಕೊಡಿ ಅಂತ, ಬೀಜದವರಿಗೆ ಯಾವತ್ತೇ ಓಡ್ ಬೆರೆಸ್ಕೇ ಕೊಡ್ಬೇಕು ಮೊಟ್ಟೆಯ. ಮೊಟ್ಟೆ ಕೊಟ್ಟಾಗ ಅವಾಗ ತಾಕತ್ ಜಾಸ್ತಿ ತಿಂತಾವ? ಚೆನ್ನಾಗಿ ತಿಂತಾವ ಸರ್, ಕೂಡನೇ ಕಾಯ್ತಾ ಇರ್ತವೆ. ದಿವಸಕ್ಕೆ ಎಷ್ಟು ಕೊಡ್ತೀರಿ ಸರ್? ಒಂದ್ ಹಸಿ ಮೇಲೆ ಹತ್ತಿರ ಒಂದು, ಹತ್ಲಿ ಬಿಡ್ಲಿ ಒಂದು, ಒಂದ್ ಹಸಿ ಮೇಲೆ ಹತ್ತಿರ ಒಂದು, 2 ಹಸಿ ಮೇಲೆ ಹತ್ತಿರ 2, 2 ಈ ತರ ಕೊಡ್ಕೊಂತ ಹೋಗ್ತಾರೆ. 3 ಹಸಿ ಮೇಲೆ ಹತ್ತಿರ 3 ಕೊಡ್ತೀವಿ ಸರ್, ಡೈಲಿ 3 ಮೊಟ್ಟೆ ಕೊಡ್ತೀವಿ. ಇದೆಲ್ಲ ಒಂದ್ ಎರಡು ನಾಟಿ ಮರಿ ಇದಾವ ಸರ್. ಅದ್ರಾಗೆ ನಾವು ಮರಿ ತಂದ್ಬಿಟ್ಟು ಕ್ರಾಸ್ ಮಾಡ್ಸೋಣ ಅಂತ ತಗೊಂಬಂದಿದ್ದು ಸಣ್ಣ ಮರಿಲಿ. 800-900 ಸುಮ್ನೆ ಎಷ್ಟು ಹೋಗ್ತಾರೆ ಸರ್ ಆ ಲೆಕ್ಕಾಚಾರದ ಮರಿವು ತಂದ ಈಗ ಸಾಕೊಂಡು ಒಂದ್ 800-900 ಮರಿ ಹಿಡ್ಕೊಂಡ್ಬಂದು ಈಗ ಒಂದೊಂದು ಮರಿ ಹಾಕಿದ್ವು ನಮ್ಮಲ್ಲಿ. 7,000-8,000 ಮರಿ ಕೇಳ್ತಿದ್ರು ಕೊಡಲ್ಲ ಈಗ. ಯಾರು ನೋಡ್ಕೋತಾರೆ ಇದೆಲ್ಲದನ್ನ ಸರ್? ನಮ್ಮ ಅಪ್ಪರು ನೋಡ್ಕೋತಾರೆ, ನಾವು ನೋಡಿ, ಬಟ್ ನಾನು ಒಬ್ಬ ಅಂತ ನೋಡ್ಕೊಳಲ್ಲ, ಮನೇಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸರ್. ಎಷ್ಟು ಗೊಬ್ಬರ ಸಿಗುತ್ತೆ ನಿಮ್ಗೆ ತಿಪ್ಪೆ ಗೊಬ್ಬರ ಸರ್? ವರ್ಷಕ್ಕೆ 10-12 ಟ್ರ್ಯಾಕ್ಟರ್ ಬೇಕಾಗುತ್ತೆ ಸರ್. ಹೆಂಗ್ ಮಾಡ್ತೀರಾ ಅದನ್ನ ಸರ್? ಒಂದ್ ಗುಂಡಿ ಹೊಡಿಸ್ತೀವಿ, ಗುಂಡಿ ಹೊಡಿಸ್ಬಿಟ್ಟು ಅಲ್ಲಿ ಡೈಲಿ ಗೊಬ್ಬರ ಹಾಕ್ತಿರ್ತೀವ ನಾವು, ಕೊಟ್ಟಿಗೆ ತೊಳೆದಿದ್ದು ಓರಿ ಗಂದ್ಲ ಎಲ್ಲ ಸೀದಾ ತಿಪ್ಪೆಗೆ ಹೋಗ್ಬೇಕು ಸರ್. ಆ ತರಕ್ ಒಂದ್ ಗುಂಡಿ ಮಾಡಿ ಬಿಟ್ಟಿದೀವಿ, ಅಲ್ಲಿ ಹೋಗಿ ತುಂಬಕೊಳತ್ತ. ಈಗ ಮೊದ್ಲು ಟ್ರಾಕ್ಟರ್ ಎಲ್ಲ ಲೇಬರ್ ಕರ್ಕೊಂಡ್ ತುಂಬಸವು, ಈಗ ಆತರ ಲೇಬರ್ ಸಿಗಲ್ಲ. JCB ಕರ್ಕೊಂಡ್ ತುಂಬಿಸಿ ನಮ್ ಸ್ವಂತ ಟ್ರ್ಯಾಕ್ಟರ್ ಇದೆಲ್ಲ ನಾವು ಹೊಲ್ಕೊಂತೀವಿ ಸರ್. ಎಲ್ಲ ಪೂರ್ತಿ ನೀವೇ ಹೊಡ್ಕೋತೀವಿ? ಹೌದು ಸರ್, ಮತ್ ಬೇರೆ ಕೊಟ್ಟರು ತಗಂತೀವಿ ಸರ್ ನಾವು. ಮಾರಾಟ ಮಾಡಕ್ ಹೋಗ್ಲಿ? ಮಾರಾಟ ಅಂತ ಯಾವ್ದಕ್ಕೆ ಹುಲ್ಲು ಗೊಬ್ಬರ ಇವೆರಡು ಮಾರಾಟ ಮಾಡಲ್ಲ ಸರ್ ನಾವು. ಒಟ್ಟಾರೆ ಕೃಷಿ ಜೀವನ ಏನನ್ಸುತ್ತೆ ಗಣೇಶ್ ನಿಮ್ಗೆ? ಸರ್ ಫಸ್ಟ್ ಫಸ್ಟ್ ನನಗೆ ಕಷ್ಟ ಅಂತ ಇದು ಯಾತಿ ಬೇಕು ಜೀವನ ನಮಗೆ. ಒಂದ್ ಗೊತ್ತಿರ ಒಂದ್ ಗೊತ್ತಿಲ್ಲ, ಯಾವ ಟೈಮಲ್ಲಿ ಗೊಬ್ಬರ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ, ಯಾವ ಟೈಮಲ್ಲಿ ಉಳುಮೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಆ ಇಳುವರಿನೂ ಬರ್ತಾ ಇಲ್ಲ. ಬರ್ತಾ ಬರ್ತಾ ಅನುಭವ ಆದ್ಮೇಲೆ, ಅನುಭವಕ್ಕಿಂತ ಯಾವ್ದು ದೊಡ್ಡದಲ್ಲ, ಅನುಭವ ಆದ್ಮೇಲೆ ಇದು ಹಿಂಗೆ ಮಾಡ್ರಿ ಇದೇ ಬೆಳೆ ಬರುತ್ತೆ ಅಂತ ತಿಳ್ಕೊಂಡು ಈಗ ಹೇಳ್ತಾ ಇದೀವಿ. ರೈತರಷ್ಟು ಖುಷಿಯಾಗಿರೋ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ. ನಿಮ್ಗೆ ಏನಾದ್ರೂ ಯಾಕಾರ ಬಂದ ಅಂತ ಅನಿಸ್ತದೋ ಇಲ್ಲ ನೆಮ್ಮದಿ ಆಗಿದ್ದೀನಿ ಅಂತ ಅನ್ಸುತ್ತೆ? ಫಸ್ಟ್ ಸ್ಟಾರ್ಟಿಂಗ್ ಒಂದ್ 2-3 ವರ್ಷ ಹಂಗ ಅನಿಸ್ತು, ಗೊತ್ತಿಲ್ವಲ್ಲ ಸರ್ ಇದಿಂಗ್ ಮಾಡ್ಬೇಕು ಇದಿಂಗ್ ಮಾಡ್ಬೇಕು ಅಂತ. ತ್ಯಾವ್ ಆಗಿರುತ್ತೆ ಬೆಳೆ ಮಾಡಕ್ ಹೋಗೋ, ಇದಿಂಗ್ ಆಯ್ತಲ್ಲ ಅಂತ ಮತ್ತೆ ವಾಪಸ್ ಬರೋ. ಈಗ ನೋಡ್ತೀವಿ ಹಂಗಾಮಿ ಕರೆಕ್ಟ್ ಮಾಡಿದಾಗ ಟಾಪ್ ಇಳುವರಿ ಬರುತ್ತಲ್ಲ, ನಮಗ್ ಒಂಥರ ಆಗುತ್ತೆ. 60 ಕ್ವಿಂಟಲ್ ಬೆಳೆದ್ರೆ 50 ಕ್ವಿಂಟಲ್ ಬೆಳಿತಾನೆ ಕೆಪಾಸಿಟಿ ನನಗಿದೆ ಅಂತ ನಾವ್ ಹೇಳ್ತೀವಿ. ಒಟ್ಟಾರೆ ಆರ್ಥಿಕವಾಗಿಯೂ ಚೆನ್ನಾಗಿದ್ದೀರಿ? ಚೆನ್ನಾಗಿದೆ ಸರ್, ದೇವ್ರು ಕೊಟ್ಟಿರೋದು. ನಾವು ಮಾಡಿರೋದ್ರಿಂದ ದೇವ್ರು ನಮಗೆ ಚೆನ್ನಾಗಿಟ್ಟಿದ್ದಾನೆ ಅಂತ ಹೇಳ್ತೀವಿ. ಎಷ್ಟು ಸಂಪಾದನೆ ಮಾಡ್ತಾರೆ ಒಂದು ವರ್ಷದಲ್ಲಿ? ಸರ್ ನಾವು ಮಿನಿಮಮ್ ಅಂದ್ರೆ 4-5 ಲಕ್ಷ ಆದಾಯ ಸರ್. ಒಟ್ಟಾರೆ ಇಷ್ಟು ಜಮೀನಿಂದ ಸಿಂಧ್ಯಾಸ್ಗಳಿದಾವಲ್ಲ ಸರ್, ಸಿಂಧ್ಯಾಸ್ಗಳ ಆದಾಯ ಸರ್ 4-5 ಲಕ್ಷ ಆದಾಯ ಆಗುತ್ತೆ ಸರ್. 4-5 ಲಕ್ಷ ಆದಾಯ ಆಗುತ್ತೆ, ನಿಮ್ ಜೀವನಕ್ಕೆ ಸಾಕಷ್ಟು ಆಗುತ್ತೆ ಸರ್. ಸರ್ ಆಸ್ಕೆ ಎದಷ್ಟು ಕಾಲ್ ಚಾಲ್ತಾ ಹೋದ್ರೆ 10 ಲಕ್ಷ ಆದ್ರೆ ಸಾಲಲ್ಲ ನಮ್ಗೆ. 5 ಲಕ್ಷದಲ್ಲಿ ನಾವು ನೆಮ್ಮದಿ ಆಗಿದೀವಿ ಸರ್. ಜೊತೆಗೆ ಹಿಂಗೆ ಹಾಲಿಂದು ಇದೆಲ್ಲ ನಿಮಗೆ ವಾರ ವಾರ 15 ದಿವಸಕ್ಕೆ ಹಾಲಿಂದು ಕುರಿದು ನಾಟಿ ಕೋಳಿ ಸಾಕೊಂಡಿದ್ವಿ ಸರ್. ಮನೆಗೆ ಎಷ್ಟು ಬೇಕಷ್ಟು ಮೊಟ್ಟೆ ಇಟ್ಕೊಂಡು 15 ರೂಪಾಯಿ ಒಂದು ಮೊಟ್ಟೆ ಬಂದು ತಗೊಂಡು ಹೋಗ್ತಾರೆ ಇಲ್ಲಿಗೆ. 25 ಕೋಳಿ ಸಾಕೊಂಡಿದೀವಿ, ಬಂದು ತಗೊಂಡು ಹೋಗ್ತಾರೆ ಇಲ್ಲಿ. ಒಟ್ಟಾರೆ ನೆಮ್ಮದಿ ಆಗಿದ್ದೀರಿ? ನೆಮ್ಮದಿ ಆಗಿದೀವಿ ಸರ್. ನಿಮ್ಮ ಮನೆಯವರು ಏನಂತಾರೆ ಸರ್? ಅವರು ಹೇಳ್ಬೇಕು ಅಂದ್ರೆ SI ಮಗಳು ಬಂದಿವರೆಗೆ ಅವ್ರಿಗೆ ಇದ್ರ ಫ್ಯೂಚರ್ ಗೊತ್ತಿಲ್ಲ. ಓ ಇವ್ ಕರ್ಕ ಬಂದ್ರಲ್ಲ ಒಂದ್ ಹಸಿಗೆ ಹಗ್ಗ ತಗೊಂಬಂದ್ರೆ ಹಗ್ಗ ಮುಗ್ರಣ ಅಂದ್ರೆ ಮುಗ್ರಣ ಯಾಕೆ ಚುತ್ತಿರೋದ್ ನೋವಾಗಲ್ಲ ಅಂತ ಕೇಳ್ತಿದ್ರು. ಅವತ್ತಿಂದ ಇವ್ರು ಈಗ ಕರ್ಕ ಬಂದು ಆಲ್ಕರಿ ಅಂತ ತಗೊಂಡ್ ನಿಲ್ಸ್ಕೊಂಡಿದ್ವಿ ನಾವು. ಈಗ ಅವ್ರಿಗೆ ದನಕರ ಅಂದ್ರೆ ಭಾರಿ ಇಷ್ಟ ಅವ್ರಿಗೂ. ಮನೆಯವರು ಓದೋರು ಅಲ್ವಾ? ಓದಿದಾರೆ ಸರ್ ಅವರು. ದೊಡ್ಡ ಮನ್ಸ್ ಮಾಡಿ ಹೆಣ್ಣು ಕೊಟ್ಟವ್ರೆ ಕೃಷಿಕರಿಗೆ. ಆದ್ರೆ ನಮ್ಮ ಅವ್ರ ಗ್ರೇಟ್ ಅನ್ಬೇಕು, ಎಂತರಾದ್ರೂ ರೈತರುಗಳಿಗೆ ಸರ್ ಹೆಣ್ಣು ಕೊಟ್ಟಿರೋದು. 4 ಜನ ಹೆಣ್ಮಕ್ಳು ರೈತರಿಗೆ ಕೊಟ್ಟಿರೋದು. ಎಲ್ಲ ಚೆನ್ನಾಗವ್ರೆ, ಎಲ್ಲ ಚೆನ್ನಾಗಿದ್ದಾರೆ ಸರ್. ಈ ರೈತರಿಗೆ ಹೆಣ್ಮಕ್ಳು ಕೊಡೋದಿಲ್ಲ ಅಂತ ಅಂತ ಅಂತಾರಲ್ಲ ಸಾಮಾನ್ಯವಾಗಿ ಸರ್, ಅದು ತಪ್ಪು ತಿಳುವಳಿಕೆ. ರೈತರನ್ನಷ್ಟು ನೆಮ್ಮದಿಯಾಗಿ ಹೆಂಡತಿ ನೋಡ್ಕೊಂಡ್ರೆ ಪ್ರಪಂಚದಲ್ಲಿ ಯಾರು ಇಲ್ಲ. ನಿಜ, ಕೆಲವರು ಅಫಿಷಿಯಲ್ ಅಂತಾರೆ. ಅಫಿಷಿಯಲ್ ಅಂತಾರೆ ಸರ್, ಇಲ್ಲೊಂದಿರ್ತಾರೆ ಬೇರೆ ಊರಿಗೆ ಕರ್ಕೊಂಡು ಹೋಗ್ತಾರೆ, ಅವ್ರು ಹೆಂಡತಿ ಇಲ್ಲಿ ಡ್ಯೂಟಿ ಮಾಡ್ತಿರ್ತಾಳೆ, ಗಂಡ ಅಲ್ಲಿ ಡ್ಯೂಟಿ ಮಾಡ್ತಿರ್ತಾನೆ, ಅವ್ರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ. ಈ ಗಂಡ ಹೆಂಡತಿ ರೈತರ ಜೀವನ ಅಲ್ಲ, ಹೆಂಡತಿ ಜೊತೆ ಬೆಳಗ್ಗೆ ಹೊಲ್ ತಗೋಬೇಕು, ಹೆಂಡತಿ ಮತ್ತೆ ಗಂಡ ಜೊತೆ ಸಂಜೆ ಮಂತಕ್ ಬರ್ಬೇಕು, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಅವ್ರದ್ದು. ರೈತರಷ್ಟು ನೆಮ್ಮದಿ ಆಗಿರೋರು ಯಾರು ಇಲ್ಲ. ನೀವು ನೆಮ್ಮದಿಯಾಗಿದ್ದೀರಿ? ನೆಮ್ಮದಿಯಾಗಿದ್ದೀವಿ ಸರ್. ಕೃಷಿಲಿ ಇನ್ನು ಮುಂದೆ ಏನೇನ್ ಮಾಡಬೇಕು ಅಂತ ಆಸಕ್ತಿ ಇದೆ ಸರ್? ನನಗೆ ಫಸ್ಟ್ ಈಗ ಅಡಿಕೆ ತೋಟ ಮಾಡಬೇಕು ಅಂತ ಆಸೆ ಇದೆ ಸರ್. ಯಾಕೆ? ಈಗ ದುಡಿಯ ಶಕ್ತಿ ಇದೆ, ದುಡಿತಾ ಇದೀವಿ. ಫ್ಯೂಚರ್ ಲೆಕ್ಕ ಹಾಕಬೇಕಲ್ಲ, ನಮ್ಮ ಮಕ್ಕಳು ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ನಮ್ಮ ಅಪ್ಪರಿಂದ ಉತ್ತೇಜನ ಸಿಕ್ತು ನಾವು ಮಾಡುದು. ಈಗ ಅಡಿಕೆ ತೋಟ ಮಾಡ್ಬಿಟ್ಟು ಮುಂದಕ್ಕೆ ಬಂಡವಾಳ ಬರೋ ಲೆಕ್ಕಾಚಾರಕ್ಕೆ ಮಡಿಕೋಬೇಕು ಅಂತ ನಾವಿದೀವಿ. ಶಕ್ತಿ ಇರೋರು ದುಡಿಮೆ ಮಾಡಬಹುದು, ದುಡಿಮೆ ಮಾಡ್ತೀವಿ. ಆಮೇಲೆ ಕೈಲಾಗಲ್ವಲ್ಲ, ಅಡಿಕೆ ತೋಟ ತಪ್ಪಿಸಲು ಬರ್ತಲ್ಲ, ಅದಕ್ಕೆ ಹೋಗಿ ಹೆಂಡತಿ ಮಕ್ಳು ಚೆನ್ನಾಗಿರ್ತೀವಿ. ಆ ಕಾರಣಕ್ಕಾಗಿ ಮುಂದಿನ ಒಂದು ಆಲೋಚನೆ ಮಾಡ್ಕೊಂಡು ಭವಿಷ್ಯ ಹೆಂಗಿರ್ಬೇಕು ಅನ್ನೋ ಕಾರಣಕ್ಕಾಗಿ ಆಲೋಚನೆ ಮಾಡ್ತಾ ಇದ್ದೀರಿ. ಈಗ ಒಂದು ಆಲ್ರೆಡಿ ಒಂದು 70-80 ತೆಂಗಿನ ಸಸಿ ಹಾಕಿದೀವಿ, ಎಲ್ಲ ಚೆನ್ನಾಗಿದ್ದಾವೆ. ಒಂದು 4 ವರ್ಷ ಆಯ್ತು, ಈಗ ಅಡಿಕೆ ಮಾಡ್ಬೇಕು ಅಂತ ಇದೀವಿ ಸರ್. ಒಳ್ಳೇದು ಗಣೇಶ್, ತುಂಬಾ ಆಸಕ್ತಿ ಇಟ್ಕೊಂಡು ಸಾಂಪ್ರದಾಯಿಕವಾಗಿ ಏನ್ ಕೃಷಿ ಇತ್ತೋ ಆಧುನಿಕವಾಗಿಯೂ ಕೂಡ ಸಾಂಪ್ರದಾಯಿಕವಾಗಿಯೂ ಕೂಡ ಎರಡನ್ನು ಮಿಕ್ಸ್ ಮಾಡ್ಕೊಂಡು ಒಂಥರ ಅದರಲ್ಲೇ ಸುಖ ಕಂಡ್ಕೊಂಡು ಆನಂದ ಹೊಂದ್ಕೊಂಡು ಕೃಷಿ ಮಾಡ್ಕೊಂಡು ಹೋಯ್ತಾ ಇದ್ದೀರಿ. ನಿಮ್ಮನ್ ಸಂಪರ್ಕ ಮಾಡ್ಬೇಕು ಅಂತ ಹೇಳಿದ್ರೆ ಹೆಂಗ್ ಮಾಡುದು ಸರ್? ನನ್ನ ಮೊಬೈಲ್ ನಂಬರ್ ಇದೆ, ಫೋನ್ ಮಾಡಿದ್ರೆ ಎಲ್ಲಿ? ಹಾಸನ್ ಡಿಸ್ಟಿಕ್, ಬೇಲೂರು ತಾಲೂಕು, ಮಾದಿಹಳ್ಳಿ ಹೋಬಳಿ, ಆಗ್ರೆ. ಈ ನಾನ್ ಬಂದು ನನ್ನ ಮೊಬೈಲ್ ನಂಬರ್ ಹೇಳ್ತೀನಿ, ಇದು ಫೋನ್ ಮಾಡಿದ್ರೆ ನಾವ್ ಯಾವ ಬೇಕಾದ್ರು ಕಾಂಟ್ಯಾಕ್ಟ್ ಸಿಗ್ತೀವಿ ಸರ್. ಹೇಳಿ ನಂಬರ್ ಒಂದ್ಸರಿ. 7975-9898-94 ಸರ್. ಇನ್ನೊಂದ್ಸರಿ ಹೇಳಿ. 7975-9598-94. ಒಳ್ಳೆಯದು ಗಣೇಶ್, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಹಳೆ ಹಗರೆಯ ಯುವ ಕೃಷಿಕ HM ಗಣೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಹೇಳ್ರಿ, ರೈತರಿಗೆ ಸಲಹೆ. ಹವಾಮಾನ ಬದಲಾವಣೆಯ ಬಿಸಿಯನ್ನ ಅನುಭವಿಸಿದಂತೆಲ್ಲ ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ತರಹದ ಸಮಸ್ಯೆಗಳನ್ನ ನಮ್ಮ ರೈತ ಬಾಂಧವರು ಅನುಭವಿಸ್ತಾ ಇದ್ದಾರೆ. ಹವಾಮಾನ ಬದಲಾವಣೆ ಆದಂತೆಲ್ಲ ವಾತಾವರಣದಲ್ಲಿನ ಉಷ್ಣಾಂಶ ಹೆಚ್ಚಳ ಆಗ್ತಾ ಇದೆ. ಈ ಕಾರಣದಿಂದಾಗಿ ನಮ್ಮ ಭೂಮಿಯ ಮೇಲೆ ಇರತಕ್ಕಂತಹ ಜಲಸಂಪತ್ತು ಮತ್ತು ಅಂತರ್ಜಲವೂ ಕೂಡ ವರ್ಷದಿಂದ ವರ್ಷಕ್ಕೆ ಬತ್ತುತ್ತಾ ಇದೆ. ಹಿಂಗಾರು ಹಂಗಾಮು ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಕೆಲವೊಂದು ಬೆಳೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೀರಿನ ಕೊರತೆಯಿಂದ. ಇನ್ನು ಕೆಲವರು ಈ ಬೆಳೆಗಳನ್ನ ಮಾಡಿದ್ರೂ ಕೂಡ ಅರ್ಧದಲ್ಲಿಯೇ ಕೈಚೆಲ್ಲುವಂತಹ, ಅರ್ಧದಲ್ಲಿಯೇ ಅದನ್ನ ಬಿಟ್ಟು ಬಿಡುವಂತಹ ಪ್ರವೃತ್ತಿಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ನಮಗೆ ನೆರವಾಗ್ತಕ್ಕಂಥದ್ದು ಈ ಹನಿ ನೀರಾವರಿ ಅನ್ನುವಂತಹ ಒಂದು ಸುಧಾರಿತ ಪದ್ಧತಿ. ಈ ಪದ್ಧತಿ ಅನೇಕ ವರ್ಷಗಳಿಂದಲೂ ಕೂಡ ನಮ್ಮ ದೇಶದಲ್ಲಿಯೂ ಚಾಲ್ತಿಯಲ್ಲಿ ಇದ್ದರೂ ಕೂಡ ಅದರ ಸದ್ಬಳಕೆಯನ್ನ ಮಾಡಿಕೊಳ್ಳಿಕ್ಕೆ ಯಾರೂ ಮನಸ್ಸನ್ನ ಮಾಡ್ತಾ ಇಲ್ಲ. ಅತ್ಯಂತ ಹೆಚ್ಚಿನದಾಗಿ ತರಕಾರಿ ಬೆಳೆಗಳನ್ನ ಬೆಳೀತಕ್ಕಂತಹ ಹಾಸನ ಜಿಲ್ಲೆಗೆ ಹನಿ ನೀರಾವರಿ ಪದ್ಧತಿ ಅನ್ನುವಂಥದ್ದು ಬಹಳ ಸೂಕ್ತವಾದಂತಹ ಒಂದು ಪದ್ಧತಿಯಾಗಿದ್ದು ಇದರ ಸದ್ಬಳಕೆಯನ್ನ ಕೃಷಿಕರು ಮಾಡಿಕೊಳ್ಳಬೇಕು. ತೋಟಗಾರಿಕೆ ಇಲಾಖೆಯಿಂದ ಯಾವುದೇ ತೋಟಗಾರಿಕೆ ಬೆಳೆ ಅಥವಾ ತರಕಾರಿ ಬೆಳೆಯನ್ನ ಬೆಳೆಯಲಿಕ್ಕೆ ಈ ಹನಿ ನೀರಾವರಿಯ ಸೌಲಭ್ಯವನ್ನ ನೀಡಲಾಗ್ತಾ ಇದೆ. ಇದಕ್ಕೆ ತಗಲ್ತಕ್ಕಂತಹ ಶೇಕಡ 90% ಖರ್ಚನ್ನ ಸಹಾಯಧನದ ರೂಪದಲ್ಲಿ ರೈತರಿಗೆ ಪುನಃ ನೀಡಲಾಗುತ್ತೆ. ಬೇಸಿಗೆಯ ಹಂಗಾಮಿನಲ್ಲಿ ಬಾಧಿಸ್ತಕ್ಕಂತಹ ಬಾಧೆಗೆ ಹನಿ ನೀರಾವರಿ ಅನ್ನುವಂಥದ್ದು ಮದ್ದಿನ ರೂಪದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದು ಪ್ರತಿಯೊಬ್ಬ ಕೃಷಿಕರು ಕೂಡ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಕೆಯನ್ನ ಮಾಡಿಕೊಳ್ಳಬೇಕು. ದಕ್ಷವಾದಂತಹ ಬೆಳೆಯನ್ನ ಬೆಳೆಯಲಿಕ್ಕೆ, ನಿಖರವಾದಂತಹ ಬೆಳೆಯನ್ನ ಬೆಳೆಯಲಿಕ್ಕೆ ಮತ್ತೆ ಅತ್ಯಂತ ಕಡಿಮೆ ಇರತಕ್ಕಂತಹ ಈ ಜಲಸಂಪತ್ತನ್ನ ಬಹಳ ಸದ್ಬಳಕೆಯನ್ನ ಮಾಡಿಕೊಳ್ಳಿಕ್ಕೆ ಹನಿ ನೀರಾವರಿ ಅನ್ನುವಂಥದ್ದು ಒಂದು ವರದಾನವಾಗಿದ್ದು ನಾವು ನಮ್ಮ ಬೆಳೆಗೆ ಅಗತ್ಯ ಇರತಕ್ಕಂತಹ ವಿವಿಧ ಪೋಷಕಾಂಶಗಳನ್ನು ಕೂಡ ಈ ಹನಿ ನೀರಾವರಿ ಪದ್ಧತಿಯ ಮೂಲಕ ನೀಡಬಹುದು. ಇದಕ್ಕೆ ತಗಲ್ತಕ್ಕಂತಹ ಖರ್ಚನ್ನ ಉಳಿಸಬಹುದು ಹಾಗೂ ಮಾನವ ಶಕ್ತಿಯನ್ನು ಕೂಡ ಉಳಿಕೆಯನ್ನ ಮಾಡಿಕೊಳ್ಳಬಹುದು. ಎಲ್ಲಾ ವರ್ಗದ ಕೃಷಿಕರಿಗೂ ಕೂಡ, ಅಂದ್ರೆ ಸಾಮಾನ್ಯ ವರ್ಗದ ಕೃಷಿಕರು, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದ ಕೃಷಿಕರಿಗೂ ಕೂಡ ಶೇಕಡ 90% ಸಹಾಯಧನವನ್ನ ಈ ಒಂದು ಯೋಜನೆಯಲ್ಲಿ ನೀಡಲಾಗ್ತಾ ಇದೆ. ಈ ಹಿಂದೆ ಹನಿ ನೀರಾವರಿಯನ್ನ ಅಳವಡಿಕೆ ಮಾಡಿಕೊಂಡಿದ್ದಂತಹ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದ ಕೃಷಿಕರು ಮತ್ತೊಮ್ಮೆ ಇದರ ಸದ್ಬಳಕೆಯನ್ನ ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇದರ ಸದ್ಬಳಕೆಯನ್ನ ಮಾಡಿಕೊಂಡು ಮುಂದೆ ಬರ್ತಕ್ಕಂತಹ ಬಿಸಿಲಿರಬಹುದು, ಬೇಸಿಗೆ ಇರಬಹುದು, ಈ ಒಂದು ಕಾಲವನ್ನ ಬಹಳ ದಕ್ಷವಾಗಿ ಎದುರಿಸಬಹುದು, ನಮ್ಮ ಬೆಳೆಯನ್ನ ಬಹಳ ಚೆನ್ನಾಗಿ ಬೆಳೆದುಕೊಳ್ಳಬಹುದು. ಬೇಸಿಗೆಯಲ್ಲಿ ಎಲ್ಲಾ ತರಕಾರಿ ಬೆಳೆಗಳಿಗೂ ಕೂಡ ಅತಿಯಾದಂತಹ ಬೇಡಿಕೆ ಇರುತ್ತೆ. ಆದರೆ ನೀರಿನ ಕೊರತೆಯಿಂದ ಅನೇಕರು ತರಕಾರಿ ಬೆಳೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗೂ ಈ ತೋಟಗಾರಿಕೆ ಬೆಳೆಗಳಿಗೂ ಕೂಡ ಬೇಸಿಗೆಯಲ್ಲಿಯೂ ಅಧಿಕವಾದಂತಹ ನೀರಿನ ಅಗತ್ಯ ಇರುವುದರಿಂದ ನಾವು ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಕೆಯನ್ನ ಮಾಡಿಕೊಳ್ಳಲೇಬೇಕು. ಇದಕ್ಕೆ ದೊರೆತಕ್ಕಂತಹ ಸಹಾಯಧನದ ಸದ್ಬಳಕೆಯನ್ನ ಮಾಡಿಕೊಳ್ಳಿಕ್ಕೆ ತಮ್ಮ ಸಮೀಪದಲ್ಲಿ ಇರತಕ್ಕಂತಹ ತೋಟಗಾರಿಕಾ ಇಲಾಖೆಯನ್ನ ಸಂಪರ್ಕ ಮಾಡುವ ಮೂಲಕ ಈ ಒಂದು ಯೋಜನೆಯ ಸದ್ಬಳಕೆಯನ್ನ ಮಾಡಿಕೊಳ್ಳಿ. ಕೇಳಿದ್ರಲ್ಲ ರೈತರಿಗೆ ಸಲಹೆ. ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಹಸೆ ಹಾಡು. ಎಷ್ಟು ಚೋರು ವೇರೋ ಸೋಬಾನ ಸೋಬಾನವೇ ಸೋಬಾ.